5:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಗೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬೆಣ್ಣೆ ಹಣ್ಣಿನ ಬೇಸಾಯ ಕ್ರಮಗಳು. ಈ ಕುರಿತು ಕೊಡಗು ಜಿಲ್ಲೆ ಚೆಟ್ಟಳ್ಳಿಯಲ್ಲಿರುವ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಬಿಎಂ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಣ್ಣೆ ಹಣ್ಣಿನ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯಲ್ಲಿರುವಂತಹ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಬಿಎಂ ಮುರಳೀಧರ್ ಅವರು. ನಮಸ್ಕಾರ ಡಾಕ್ಟರ್ ಮುರಳೀಧರ್ ಅವರು. ನಮಸ್ಕಾರ ಸರ್. ಪ್ರಾರಂಭದಲ್ಲಿ ರೈತ ಬಾಂಧವರಿಗೆ ಈ ಬೆಣ್ಣೆ ಹಣ್ಣಿನ ಬಗ್ಗೆ ಒಂದು ಪರಿಚಯ, ಹಾಗೆಯೇ ಈ ಒಂದು ಬೆಣ್ಣೆ ಹಣ್ಣು ಇತ್ತೀಚೆಗೆ ಜನಪ್ರಿಯತೆ ಗಳಿಸೋದಕ್ಕೆ ಏನು ಕಾರಣ ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗ್ಲಿ ಸರ್. ಈಗ ಬೆಣ್ಣೆ ಹಣ್ಣಿನ ಪರಿಚಯ ಮೊದಲಿಗೆ ಹೇಳೋದಾದರೆ, ಬೆಣ್ಣೆ ಹಣ್ಣು ಇದು ನಮ್ಮ ದೇಶದ ಬೆಳೆ ಅಲ್ಲ. ಬೆಣ್ಣೆ ಹಣ್ಣು ಮೆಕ್ಸಿಕೋ ದೇಶದ ತಳಿ. ಮೆಕ್ಸಿಕೋ ದೇಶದಲ್ಲಿ 10,000 ವರ್ಷಗಳ ಹಿಂದೆನೆ ಬೆಣ್ಣೆ ಹಣ್ಣು ಇತ್ತು ಅನ್ನೋ ಕೆಲವೊಂದು ದಾಖಲೆಗಳಿದೆ. ಆದರೆ ನಮ್ಮ ದೇಶಕ್ಕೆ 1900 ಶ್ರೀಲಂಕಾದಿಂದ ಬ್ರಿಟಿಷರು ಡಿಫ್ರೆಂಟ್ ಮಿಷನರೀಸ್ ನಮ್ಮ ದೇಶಕ್ಕೆ ತಂದರು ಫಸ್ಟ್ ಬೆಂಗಳೂರಿಗೆ. ಅಲ್ಲಿಂದ ನಿಧಾನವಾಗಿ ನಮ್ಮ ದೇಶದ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಅದು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇತ್ತು. ಮುಖ್ಯವಾಗಿ ಈಗ ನಾವು ಹೇಳೋದಾದ್ರೆ ಬೆಣ್ಣೆ ಹಣ್ಣನ್ನ ನಮ್ಮ ದೇಶದಲ್ಲಿ ಎಲ್ಲೆಲ್ಲ ಬೆಳೀತಾರೆ ಅಂತ ಹೇಳೋದಾದ್ರೆ, ನಾವು ಈಗ ಗುಡ್ಡಗಾಡು ಪ್ರದೇಶಗಳಿಗೆ ಮಾತ್ರ ಇದು ಸೀಮಿತವಾಗಿತ್ತು ಮುಂಚೆ. ಬಟ್ ಈಗ ಆಗಲ್ಲ, ಈಗ ಬೇರೆ ಕಡೆ ಕೂಡ ಪ್ಲೈನ್ ಏರಿಯಾಸ್ ಅಲ್ಲಿ ಅಂತ ಏನ್ ಹೇಳ್ತೀವಿ, ಸಮತಟ್ಟಾದ ಪ್ರದೇಶಗಳಲ್ಲಿ ಸಹ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬೆಳಿತೀವಿ, ಮತ್ತೆ ತಮಿಳ್ನಾಡಲ್ಲಿದೆ, ಮಹಾರಾಷ್ಟ್ರದಲ್ಲಿ ಕೆಲವು ಭಾಗಗಳಲ್ಲಿ ಬೆಳೀತಾರೆ, ಕೇರಳ, ವೈನಾಡು ಮತ್ತೆ ಇಡುಕ್ಕಿ ಜಿಲ್ಲೆಗಳಲ್ಲಿ ಬೆಳೀತಾರೆ, ಮತ್ತೆ ಕೆಲವು ಉತ್ತರ ಭಾರತಕ್ಕೆ ಹೋದ್ರೆ ಹಿಮಾಚಲ ಪ್ರದೇಶದಲ್ಲಿ ಸ್ವಲ್ಪ ಗಿಡಗಳನ್ನು ನಾವು ಕಾಣಬಹುದು. ಉತ್ತರಾಖಂಡ್ ಆ ಕಡೆ ಕೂಡ ಸ್ವಲ್ಪ ಗಿಡಗಳನ್ನು ಕಾಣಬಹುದಾಗುತ್ತೆ. ಹಾಗೆಯೇ ಸ್ವಲ್ಪ ನಾರ್ತ್ ಈಸ್ಟರ್ನ್ ರೀಜನ್ಸ್ಗೆ ಹೋದ್ರೆ ಸಿಕ್ಕಿಂ ಕಡೆ ಸ್ವಲ್ಪ ಗಿಡಗಳನ್ನು ನೋಡಬಹುದಾಗುತ್ತೆ. ಹಾಗಾಗಿ ಜನಪ್ರಿಯತೆ ಯಾಕಾಗ್ತಿದೆ ಹೆಚ್ಚಾಗಿ ಅಂದ್ರೆ ನೋಡಿ, ಈಗ 1900 ಬಂದರೂ ಕೂಡ ಜನಪ್ರಿಯತೆ ಆಗ್ಲಿಕ್ಕೆ 100-120 ವರ್ಷ ತಗೊಂತು. ಈಗ ಯಾಕೆ ಜಾಸ್ತಿ ಬೇಡಿಕೆ ಬರ್ತಿದೆ ಅಂದ್ರೆ, ನಾವು ಭಾರತೀಯರು ಹಣ್ಣು ಅಂತ ಹೇಳಿದ್ರೆ ಸಿಹಿ ಇರಬೇಕು ಇಲ್ಲ ಹುಳಿ ಇರಬೇಕು ಈ ತರ ಭಾವನೆ ಇರುತ್ತೆ ನಮ್ಮಲ್ಲಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಆರೋಗ್ಯ ದೃಷ್ಟಿ ಹೆಚ್ಚಾಗಿರೋದ್ರಿಂದ, ಆರೋಗ್ಯಕ್ಕೆ ನಾವು ಹೆಚ್ಚು ಒತ್ತು ಕೊಡೋದ್ರಿಂದ ಹುಳಿ ಇರಲಿ ಸಿಹಿ ಇರಲಿ, ಈಗ ಬೆಣ್ಣೆ ಹಣ್ಣು ಟೇಸ್ಟ್ಲೆಸ್ ಫ್ರೂಟ್ ಅಂತ ಹೇಳ್ಬೋದು, ಅಂದ್ರೆ ಅಷ್ಟೊಂದು ರುಚಿ ಇರೋದಿಲ್ಲ ಅಲ್ವಾ. ಆದ್ರೂ ಸಹ ನಾವು ಈಗ ಯಾಕೆ ಅದನ್ನ ಹೆಚ್ಚು ಇಷ್ಟಪಡ್ತಿದೀವಿ ಅಂದ್ರೆ, ಅದರಲ್ಲಿರುವ ಆರೋಗ್ಯಕ್ಕೆ ಲಾಭದಾಯಕ ಆಗುವಂತ ಗುಣಗಳು, ಅಂದ್ರೆ ಪೌಷ್ಟಿಕಾಂಶಗಳು ಹೆಚ್ಚಿದೆ, ಖನಿಜಾಂಶಗಳು ಹೆಚ್ಚಿದೆ, ವಿಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ, ಅದರ ಜೊತೆಗೆ ಮುಖ್ಯವಾಗಿ ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುತ್ತೆ. ಫ್ಯಾಟ್ ಕಂಟೆಂಟ್ ಅಂತ ಏನ್ ಹೇಳ್ತೀವಿ, ಇವರಿಗೂ ಶೇಕಡಾ 30% ವರೆಗೂ ಇರುತ್ತೆ. ತಳಿಯಿಂದ ತಳಿಗೆ ಅದು ವೇರಿ ಆಗುತ್ತೆ. ಆ ಸೇವನೆ ಮಾಡೋದ್ರಿಂದ ನಮ್ಮ ಹೃದಯಕ್ಕೆ ತಾಗುವಂತ ಈಗ ಹಾರ್ಟ್ ಅಟ್ಯಾಕ್ ಇರ್ಬೋದು, ಈ ಸಮಸ್ಯೆಗಳನ್ನ ನಾವು ದೂರ ಇಡಬಹುದಾಗುತ್ತೆ, ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಇದಕ್ಕೆ ಬೇಡಿಕೆ ಬಂದಿದೆ, ಜನರಲ್ಲಿ ಅರಿವು ಮೂಡೋದ್ರಿಂದ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಮುಖ್ಯವಾಗಿ ಬೆಣ್ಣೆ ಹಣ್ಣನ್ನ ಹೇಗೆಲ್ಲ ಉಪಯೋಗ ಮಾಡ್ಕೋಬಹುದು ಅಂತ, ಈಗ ನೋಡಿ, ನಮ್ಮ ದೇಶದಲ್ಲಿ ನಾವು ಮೇಜರ್ ಆಗಿ ಅದನ್ನ ಎಲ್ಲಿ ಬಳಸ್ತೇವೆ ಅಂದ್ರೆ, ಒಂದು ಮಿಲ್ಕ್ ಶೇಕ್ ಅಂತ ಕೇಳಿರ್ತೀವಿ. ಎಲ್ಲ ಜ್ಯೂಸ್ ಅಂಗಡಿಗೆ ಹೋದ್ರೆ ನಾವು ಮಿಲ್ಕ್ ಶೇಕ್ ಸಿಗುತ್ತೆ. ಬೆಣ್ಣೆ ಹಣ್ಣಿನ ಮಿಲ್ಕ್ ಶೇಕೆ ತುಂಬಾ ಕಾಸ್ಟ್ಲಿ ಮಿಲ್ಕ್ ಶೇಕ್ ಬೇರೆ ಹಣ್ಣಿನ ಮಿಲ್ಕ್ ಶೇಕ್ ಕಂಪೇರ್ ಮಾಡಿದ್ರೆ. ಮಡಿಕೇರಿ ಪ್ರದೇಶಗಳಲ್ಲಿ ನಾವು ನೋಡೋದಾದ್ರೆ ಹಾಗೆ ತಿರುಳನ್ನ ತಿಂತೇವೆ, ಇನ್ನ ಕೆಲವರು ಸಕ್ಕರೆಯನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನುವ ರೂಢಿನೂ ಇದೆ. ಅದಲ್ಲದೆ ನೋಡಿ, ಈ ಬೆಣ್ಣೆ ಹಣ್ಣನ್ನ ಬಹಳಷ್ಟು ಕಡೆ ಬಳಸ್ತಾರೆ. ನಾವು ಬೇರೆ ದೇಶಗಳಲ್ಲಿ ಗಮನಿಸೋದಾದ್ರೆ, ಒಂದು ಗೋಕಮೊಲೆ ಅಂತ ಒಂದು ಪ್ರಾಡಕ್ಟ್ ಮಾಡ್ತಾರೆ, ಅದು ನಮ್ಮ ಇಂಟರ್ನ್ಯಾಷನಲಿ ಒಂದು ಒಳ್ಳೆ ಪ್ರಾಡಕ್ಟ್. ಈಗ ಬೇರೆ ದೇಶಗಳಲ್ಲಿ ನಾವು ಹೇಗೆ ಬ್ರೇಕ್ಫಾಸ್ಟ್ ತಗೋತೀವಿ ತಿಂಡಿ, ಅದ್ರ ಬದಲಿಗೆ ಅವರು ಬರೀ ಒಂದು ಕಪ್ ಈ ಬೆಣ್ಣೆ ಹಣ್ಣಿನ ಗೋಕಮೊಲೆ ಪ್ರಾಡಕ್ಟ್ ತಿಂತಾರೆ. ಈ ಗೋಕಮೊಲೆ ತಯಾರಿಸುವ ವಿಧಾನ ಬಹಳ ಸಿಂಪಲ್. ತಿರುಳನ್ನ ಮಿಕ್ಸಿಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ ಪುಡಿ ಮತ್ತೆ ಉಪ್ಪಿನ ಪುಡಿ ಮತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತೆ ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಮಿಕ್ಸ್ ಮಾಡಿ ಅದನ್ನ ಸೇವಿಸಬಹುದು. ಅದನ್ನ ಗೋಕಮೊಲೆ ಅಂತ ಹೇಳ್ತೇವೆ. ಅದು ಬಿಟ್ರೆ ನೀವು ಸೌಂದರ್ಯ ವರ್ಧಕ ಇಂಡಸ್ಟ್ರಿ ಬಹಳ ಬೆಣ್ಣೆ ಹಣ್ಣಿನ ಮೇಲೆ ಅವಲಂಬಿತವಾಗಿದೆ. ಯಾಕಂದ್ರೆ ಇದರಲ್ಲಿ ಹೆಚ್ಚು ಫ್ಯಾಟ್ ಕಂಟೆಂಟ್ ಅಂತ ಹೇಳ್ತೀವಿ ಇರೋದ್ರಿಂದ ಈ ಲಿಪ್ಸ್ಟಿಕ್, ಶಾಂಪೂಸ್, ಸೋಪು ಇವೆಲ್ಲ ಪದಾರ್ಥಗಳನ್ನ ತಯಾರು ಮಾಡ್ಲಿಕ್ಕೆ ಬಹಳ ಇದಾಗುತ್ತೆ. ಇದರಲ್ಲಿ ಹೆಚ್ಚು ಎಣ್ಣೆ ಅಂಶ ಇರೋದ್ರಿಂದ ಅಡಿಗೆ ಎಣ್ಣೆಯಾಗಿ ಸಹ ಬಳಸ್ತಾರೆ ಇದನ್ನ. ಯಾಕೆ ನಮ್ಮಲ್ಲಿ ಕಡಿಮೆ ಬಳಕೆ ಅಂದ್ರೆ ಇದು ಕಾಸ್ಟ್ಲಿ, 600-800 ರೂಪಾಯಿ ಇರುತ್ತೆ ಒಂದು ಲೀಟರ್ಗೆ. ಹಾಗಾಗಿ ನಾವು ಹೆಚ್ಚು ಬಳಕೆ ಮಾಡಲ್ಲ. ಕೆಲವು ದೇಶಗಳಲ್ಲಿ, ಬೇರೆ ದೇಶಗಳಲ್ಲಿ ಅದನ್ನ ಅಡಿಗೆ ಎಣ್ಣೆಯಾಗಿ ಸಹ ಬಳಸ್ಕೋತಾರೆ. ಅಂದ್ರೆ ಇಷ್ಟೆಲ್ಲ ಉಪಯೋಗಗಳನ್ನ ನಾವು ಬೆಣ್ಣೆ ಹಣ್ಣಿಂದ ಪಡ್ಕೋಬಹುದು. ಇನ್ನ ಈ ಬೆಣ್ಣೆ ಹಣ್ಣಿನಲ್ಲಿರುವಂತ ಪ್ರಭೇದಗಳು ಯಾವ್ಯಾವ ಅಂತಾರೆ, ವಿಧಗಳು ಯಾವ್ಯಾವ ಅಂತಾರೆ? ಅದರಲ್ಲಿ ಬಹಳಷ್ಟು ಸ್ಪೀಸೀಸ್ ಇದೆ. ಅದರಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಪ್ರಾಮುಖ್ಯತೆ ಪಡೆದಿರುವಂತ ವಿಧಗಳು ಯಾವ್ಯಾವ ಅಂತಾರೆ? ಅದರಲ್ಲಿ ಬಹಳಷ್ಟು ಸ್ಪೀಸೀಸ್ ಇದೆ. ಅದರಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಪ್ರಾಮುಖ್ಯತೆ ಪಡೆದಿರುವಂತ ಪ್ರಭೇದಗಳಂದ್ರೆ ಮೂರು ಬರ್ತವೆ. ಒಂದು ವೆಸ್ಟ್ ಇಂಡಿಯನ್ ಪ್ರಭೇದಗಳು, ಒಂದು ಮೆಕ್ಸಿಕನ್ ಪ್ರಭೇದಗಳು, ಇನ್ನೊಂದು ಗ್ವಾಟೆಮಲನ್ ಪ್ರಭೇದಗಳು ಅಂತ ಬರುತ್ತೆ. ನಮ್ಮ ದೇಶದಲ್ಲಿ ಇರೋದು ಯಾವ ಅಂದ್ರೆ, ಯಾವು ಪ್ಯೂರ್ ಇರೋದಿಲ್ಲ. ಇದನ್ನ ನಾವು ಏನ್ ಹೇಳ್ತೀವಿ, ಹಣ್ಣಿನ ಗಾತ್ರ ಇಲ್ಲ ಎಣ್ಣೆ ಅಂಶ ಎಷ್ಟಿದೆ ಇದ್ರ ಮೇಲೆ ವಿಂಗಡಣೆ ಮಾಡ್ತೀವಿ. ಆದ್ರೆ ಈಗ ನಮ್ಮ ದೇಶದಲ್ಲಿ ಏನಿದೆ ಬೆಣ್ಣೆ ಹಣ್ಣು, ಇವ್ಯಾವು ಪ್ಯೂರ್ ಮೆಕ್ಸಿಕನ್ ಪ್ರಭೇದವೂ ಅಲ್ಲ, ವೆಸ್ಟ್ ಇಂಡಿಯನ್ ಪ್ರಭೇದವೂ ಅಲ್ಲ, ಇಲ್ಲ ಗ್ವಾಟೆಮಲನ್ ಪ್ರಭೇದವೂ ಅಲ್ಲ, ಇವೆಲ್ಲ ಹೈಬ್ರಿಡ್ಸ್, ಸಂಕರಣ ತಳಿಗಳು ಅಂತ ಏನ್ ಹೇಳ್ತೀವಿ. ಗ್ವಾಟೆಮಲನ್ನು ಮೆಕ್ಸಿಕನ್ ಕ್ರಾಸ್ ಆಗಿರುವಂತದ್ದು ನ್ಯಾಚುರಲ್ ಆಗಿ, ಈ ತರ ಕ್ರಾಸ್ ಆಗಿರುವಂತ ಎಲ್ಲ ಹೈಬ್ರಿಡ್ ತಳಿಗಳು ನಮ್ಮಲ್ಲಿ ಇರುವಂತವು. ಇನ್ನ ಈ ಬೆಣ್ಣೆ ಹಣ್ಣಿನ ಒಂದು ಬೇಸಾಯಕ್ಕೆ ಬಂದ್ರೆ, ಬೆಣ್ಣೆ ಹಣ್ಣನ್ನ ನಾವು ಬೆಳ್ಕೊಳ್ಳೋದಕ್ಕೆ ಮಣ್ಣು ಹೇಗಿರ್ಬೇಕಾಗತ್ತೆ, ಹವಾಗುಣ ಹೇಗಿರ್ಬೇಕಾಗತ್ತೆ? ಈಗ ಬೆಣ್ಣೆ ಹಣ್ಣು ಸೂಕ್ತವಾಗಿ ಬೆಳೀಲಿಕ್ಕೆ ಅಂದ್ರೆ, ಮುಂಚೆ ನಾವು ಹೇಳಿದಾಗೆ ಬರೀ ಗುಡ್ಡಗಾಡು ಪ್ರದೇಶಗಳು, ಇಲ್ಲಿ ಸ್ಟೇಷನ್ಸ್ ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ ಸೀಮಿತ ಆಗಿ ಹೆಚ್ಚು ಮಳೆ ಆಗ್ತಿತ್ತು ಈ ಪ್ರದೇಶಗಳಲ್ಲಿ, ಆ ಕಡೆ ಮಾತ್ರ ಸೂಕ್ತ ಆಗಿತ್ತು. ಬಟ್ ಸಾಧಾರಣವಾಗಿ ಸೂಕ್ತವಾದ ವಾತಾವರಣ ಏನು ಅಂತ ಹೇಳಿದ್ರೆ ನೋಡಿ, ಮಳೆ 1000-1500 mm 2000 ವರೆಗೂ ಕೂಡ ಇದು ಬೆಳೆಯುತ್ತೆ ಆರಾಮಾಗಿ. ಮತ್ತೆ ಟೆಂಪರೇಚರ್ ಮುಂಚೆ ಇಲ್ಲಿಗೆ ಅಷ್ಟೇ ಸೀಮಿತ ಇತ್ತು, ಈಗ ಬೆಂಗಳೂರು, ರಾಮನಗರ ಎಲ್ಲ ಕಡೆ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಸ್ವಾಭಾವಿಕ ಬೆಳೀತಿದ್ದಾರೆ, ಚೆನ್ನಾಗೂ ಬರ್ತಿದೆ. ಹಾಗಾಗಿ ನಾವು ಒಂದು 38 degree ಟೆಂಪರೇಚರ್ ವರೆಗೂ ಹೋದ್ರೂ ಸಹ ಈ ಗಿಡ ತಡ್ಕೊಳ್ಳುತ್ತೆ ಮತ್ತೆ ಬೆಳೆಯುತ್ತೆ ಚೆನ್ನಾಗಿ, ಅಲ್ಲಿವರೆಗೂ ಸಹ ಬೆಳೆಯುವ. ಅದಕ್ಕೂ ಹೆಚ್ಚು ಹೋದ್ರೆ ಹೆಚ್ಚು, ಈಗ ರಾಯಚೂರು ಆ ಕಡೆ ಜನ ಎಲ್ಲ ಬಂದು ನಾವು ಬೆಳಿತೀವಿ ಅಂತ ಇದು ಮಾಡಿದಾಗ ಅವ್ರಿಗೆ ನಾವೇನು ಹೇಳ್ತೀವಿ, ನೀವು ಒಂದು 10 ಗಿಡದಿಂದ ಪ್ರಯತ್ನ ಪಡಿ ಫಸ್ಟ್, ಚೆನ್ನಾಗಿ ಬಂದಿದ್ದಾದ್ರೆ ಆಮೇಲೆ ಇದು ಮಾಡಬಹುದು ಅಂತ ಹೇಳಿ. ಯಾಕಂದ್ರೆ ಇವು ಹೈಬ್ರಿಡ್ ಸಂಕರಣ ತಳಿಗಳಾಗಿರೋದ್ರಿಂದ ನಾವು ಹೇಳಲಿಕ್ಕೆ ಬರಲ್ಲ, ಕೆಲವೊಂದು ಅಡಾಪ್ಟಬಿಲಿಟಿ ಜಾಸ್ತಿ ಇರುತ್ತೆ ಇವುಗಳದು, ಹೊಂದ್ಕೊಳ್ಳೋ ಶಕ್ತಿ ಇರುತ್ತೆ ಬೇರೆ ಬೇರೆ ವಾತಾವರಣಕ್ಕೆ. ಹಾಗಾಗಿ ಸಂಶೋಧನೆ ಈಗ ಹೆಚ್ಚಾಗಿರೋದ್ರಿಂದ, ಸ್ಪೀಡ್ ಅಪ್ ಆಗಿರೋದ್ರಿಂದ ಅದನ್ನ ಅವರು ಮಾಡಿ ನೋಡಬಹುದಾಗುತ್ತೆ. ಅಂದ್ರೆ ಕಡಿಮೆ ಉಷ್ಣಾಂಶವನ್ನು ಕೂಡ ಇದು ತಡ್ಕೊಳ್ಳೋದು. ಮತ್ತೆ ಮಣ್ಣು ಅಂತ ಹೇಳಕ್ ಬಂದ್ರೆ, ಸ್ವಲ್ಪ ರಸ್ಸಾರ 6-6.5 pH ಇದ್ರೆ ಅದು ಹೈಲಿ ಸೂಟೇಬಲ್ ಅಂತ ಹೇಳ್ಬೋದು. ಅಂದ್ರೆ ನೀರು ಚೆನ್ನಾಗಿ ಬಸ್ತೋಗುತ್ತೆ ಮೇನ್. ಅದು ನಮ್ಗೀಗ ಕೊಳೆ ರೋಗ ಅಂತ ಬರುತ್ತೆ, ಬೇರು ಕೊಳೆ ರೋಗ, ವಿಲ್ಟ್ ಅಂತ ಏನ್ ಹೇಳ್ತೀವಿ ನಾವೀಗ ಕಾಳ್ಮೆಣ್ಸ್ ಅಲ್ಲಿ ಗಮನಿಸ್ತೀವಿ, ಬೇರೆ ಬೇರೆ ಬೆಳೆಗಳಲ್ಲಿ ಗಮನಿಸ್ತೀವಿ, ಅದೇ ತರ ಇದರಲ್ಲೂ ಕೂಡ ಬರುತ್ತೆ. ನೀರು ನಿಲ್ಲೋ ಜಾಗವನ್ನ ಇದನ್ನ ಸೂಕ್ತವೇ ಅಲ್ಲ. ಈ ಗದ್ದೆ ಜಾಗಗಳಾಗಿರ್ಬೋದು, ಈಗ ಮಡಿಕೇರಿ ಪ್ರದೇಶಗಳು ಹೇಳಿದ್ರೆ ಗದ್ದೆ ಭೂಮಿಗಳು, ಅದನ್ನ ಆದಷ್ಟು ನಾವು ಬಿಡಬೇಕು. ಅದರಲ್ಲಿ ಬೆಳೆಯೋದು ಬಹಳಷ್ಟು ಸೂಕ್ತ ಅಲ್ಲ. ಅಂದ್ರೆ ನೀರು ಬಸ್ತೋಗುವಂತ ಮಣ್ಣು ಬಹಳ ಇದಕ್ಕೆ ಒಳ್ಳೇದು ಅಂತ ಖಂಡಿತ ಹೇಳಬಹುದು. ಅಂದ್ರೆ ಕಪ್ಪು ಮಣ್ಣುಗಳು ಅಷ್ಟು ಸೂಕ್ತ ಅಲ್ಲ. ಹೌದು, ಕೆಂಪು ಮಿಶ್ರಿತ ಮರಳು ಮಣ್ಣುಗಳು, ಗೋಡು ಮಣ್ಣುಗಳು ಇಲ್ಲೆಲ್ಲ ನೀರು ಸರಾಗ ಬಸ್ತೋಗೋ ರೀತಿಯಲ್ಲಿರ್ಬೇಕು. ಇನ್ನ ಮುಖ್ಯವಾಗಿ ಈ ಬೆಣ್ಣೆ ಹಣ್ಣಲ್ಲಿರುವಂತಹ ಸುಧಾರಿತ ತಳಿಗಳು ಯಾವ್ಯಾವು ಅಂತೀರಿ? ಬೆಣ್ಣೆ ಹಣ್ಣಲ್ಲಿ ವಿಶ್ವದಾದ್ಯಂತ ನೋಡೋದಾದ್ರೆ 100-150 ಹೆಚ್ಚು ತಳಿಗಳಿದಾವೆ. ಆದ್ರೆ ನಮ್ಮ ದೇಶಕ್ಕೆ ಬಂದಾಗ, ನಮ್ಮ ದೇಶದಲ್ಲಿ ಈಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಒಂದು 3 ತಳಿಗಳಿದೆ. ಒಂದು TKD-1 ಅಂತ ಬರುತ್ತೆ, ಅದು TNAU ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ರಿಲೀಸ್ ಮಾಡಿರುವಂತ ಒಂದು ತಳಿ TKD-1 ಅಂತ. ಇನ್ನು ಅದು ಬಿಟ್ರೆ ನಮ್ಮ ಚೆಟ್ಟಳ್ಳಿ ಸಂಸ್ಥೆಯಿಂದ ಒಂದು 2 ತಳಿಗಳನ್ನ ನಾವು ಬಿಡುಗಡೆ ಮಾಡಿದೀವಿ. ಒಂದು ಅರ್ಕಾ ಸುಪ್ರೀಂ ಅಂತ ಒಂದು ತಳಿ, ಇನ್ನೊಂದು ಅರ್ಕಾ ಕೂರ್ ಗ್ರವಿ ಅಂತ ಇನ್ನೊಂದು ತಳಿ, 2 ತಳಿಗಳನ್ನ ಬಿಡುಗಡೆ ಮಾಡಿದೀವಿ. ಈ ಅರ್ಕಾ ಸುಪ್ರೀಂನ ವಿಶೇಷತೆ ಏನಂದ್ರೆ, ಅರ್ಕಾ ಸುಪ್ರೀಂದು ತಳಿ ಒಂದು ಹಣ್ಣಿನ ಗಾತ್ರ ಬಂದು 370-450 ಗ್ರಾಮ್ ಇರುತ್ತೆ. ಓಕೆ, ಮತ್ತೆ ಇಳುವರಿ ಅಂತ ಹೇಳಕ್ ಬಂದಾಗ ನಾವು ಅದು ಸಾಧಾರಣ 80-120 ಕೆಜಿ ವರೆಗೂ ಕೊಡುತ್ತೆ 8 ವರ್ಷ ಆದ್ಮೇಲೆ. ನಾವು ನಾಟಿ ಮಾಡಿದ 3ನೇ ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ. 3ನೇ ವರ್ಷದಲ್ಲೇ ನಿಮ್ಗೆ 30-40 ಕೆಜಿ ಕೊಡುವಂತ ಶಕ್ತಿ ಆ ತಳಿಗಿದೆ. ಆದ್ರೆ ನಾವೇನ್ ಹೇಳ್ತೀವಿ, 3ನೇ ವರ್ಷ ರೈತರಿಗೆ ಬರೀ 10 ಕೆಜಿ ಮೇಲೆ ತಗೊಳ್ಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಗಿಡ ಬೆಳವಣಿಗೆ ಬಹಳ ಕುಂಠಿತವಾಗುತ್ತೆ, ನೆಕ್ಸ್ಟ್ ವಿಲ್ಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಷ್ಟು ತಗೊಂಡ್ರೆ. ಹಾಗಾಗಿ ಯಾಕಂದ್ರೆ ಗಿಡದ ಕೆನಾಪಿ ಕಡಿಮೆ ಇರೋದ್ರಿಂದ 3ನೇ ವರ್ಷದಲ್ಲಿ ನಾವು 20-25 ಹಣ್ಣು ತಗೊಂಡ್ರೆ ಸಾಕು, ಒಂದು 10 ಕೆಜಿ ಅಷ್ಟು. ಆಮೇಲೆ 4ನೇ ವರ್ಷಕ್ಕೆ ಸ್ವಲ್ಪ ನಾವು ಜಾಸ್ತಿ ಮಾಡ್ಕೋಬೇಕು. 8 ವರ್ಷ ಆದ್ಮೇಲೆ 80-120 ಕೆಜಿ ಅಷ್ಟು ಇಳುವರಿಯನ್ನ ಪಡೆಯಬಹುದು. ಸರಾಸರಿ 100 ಕಿಲೋಗ್ರಾಮ್ನಷ್ಟು ಪಡ್ಕೊಂಡೇ ಪಡ್ಕೋಬಹುದು ಒಂದ್ ಮರದಿಂದ 8 ವರ್ಷ ಆದ್ಮೇಲೆ. ಹೌದು ಖಂಡಿತ, 100 ಕೆಜಿ ಅಷ್ಟು ಆರಾಮಾಗಿ ಪಡ್ಕೋಬಹುದು. ಇದು ಅರ್ಕ ಸುಪ್ರೀಂ ಸುಪ್ರೀಂ ತಳಿ. ಮತ್ತೆ ಎಣ್ಣೆ ಅಂಶ ಹೇಳ್ತೀವಿ, ಇತ್ತೀಚಿನ ದಿನಗಳಲ್ಲಿ ಬೆಳಿಗ್ಗೆ ಬಂದಿರೋದು ಈ ಕಬ್ಬಿನಾಂಶದಿಂದ ಅಂತ ಹೇಳ್ತಿದ್ದೆ ನಾನು. ಅದು ಇದರಲ್ಲಿ ನಮ್ಮ ಅರ್ಕ ಸುಪ್ರೀಂ ಅಲ್ಲಿ 18-20% ಎಣ್ಣೆ ಅಂಶ ಇರುತ್ತೆ. ಅದೊಂದು ವಿಶೇಷತೆ, ಪ್ರಾಮುಖ್ಯತೆ ಹೆಚ್ಚಾಗಿದೆ. ಮತ್ತೆ ನಾನು ಹೂವಿನ ಬಿಡುವ ವಿಧಾನ ಪ್ರಕಾರ ನೋಡೋದಾದ್ರೆ ಇದು ಎ ಟೈಪ್ ಅಂತ ಹೇಳ್ತೇವೆ, ಎ ಟೈಪ್ ವಿಧಾನ ಅಂತ. ನೆಕ್ಸ್ಟ್ ಎ ಟೈಪ್ ಬಿ ಟೈಪ್ ಅಂತ ನಾವು ತಳಿಗಳನ್ನ ವಿಂಗಡಣೆ ಮಾಡ್ತೀವಿ ಈ ಹೂ ಬಿಡುವ ಪ್ರಕಾರದ ಮೇಲೆ. ಎ ಟೈಪ್ ತಳಿಗಳಲ್ಲಿ ಏನಾಗುತ್ತೆ, ಮೊದಲನೇ ದಿನ ಸಪೋಸ್ ಫಸ್ಟ್ ಹೂವ ಓಪನ್ ಆದಾಗ ಅದು ಹೆಣ್ಣು ಕ್ರಿಯಾತ್ಮಕವಾಗಿರುತ್ತೆ, ಮಧ್ಯಾಹ್ನಕ್ಕೆ ಅದು ಮತ್ತೆ ಕ್ಲೋಸ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಮತ್ತೆ ಅದೇ ಹೂ ಮತ್ತೆ ಓಪನ್ ಆಗುತ್ತೆ 2ನೇ ಸತಿ, ಆಗ ಗಂಡು ಕ್ರಿಯಾತ್ಮಕವಾಗಿರುತ್ತೆ. ಈ ತರ ಯಾವ ಗಿಡಗಳಲ್ಲೆಲ್ಲ ಕ್ರಿಯೆಯನ್ನ ನಾವು ಗಮನಿಸ್ತೀವೋ ಅದನ್ನೆಲ್ಲ ಎ ವಿಧದ ತಳಿಗಳು ಅಂತ. ಅದೇ ಬಿ ತಳಿ ವಿಧಾನಗಳಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಮಧ್ಯಾಹ್ನ ಓಪನ್ ಆಗುತ್ತೆ ಹೂವ, ಓಪನ್ ಆಗಿ ಅದು ಹೆಣ್ಣು ಕ್ರಿಯಾತ್ಮಕವಾಗಿರುತ್ತೆ, ಮರುದಿನ ಬೆಳಿಗ್ಗೆನೆ ಮತ್ತೆ ಗಂಡು ಕ್ರಿಯಾತ್ಮಕವಾಗಿ ಮತ್ತೆ ಓಪನ್ ಆಗುತ್ತೆ, ಇದನ್ನ ಬಿ ಅಂತ ಹೇಳ್ತೀವಿ. ಏನಾಗುತ್ತೆ, ನಾವು ಎ ಮತ್ತು ಬಿ ತಳಿಗಳು ಎರಡನ್ನು ಒಟ್ಟಿಗೆ ಸೇರಿಸಿ ಹಾಕಿದಾಗ ಅದು ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ ಹೆಚ್ಚಾಗಿ, ಯಾಕಂದ್ರೆ ಒಂದೇ ಟೈಮಲ್ಲಿ ಹೆಣ್ಣು ಕ್ರಿಯಾತ್ಮಕ ಆಗಿರೋ ಗಿಡನು ಇರುತ್ತೆ, ಗಂಡು ಕ್ರಿಯಾತ್ಮಕ ಆಗಿರೋ ಗಿಡಗಳು ಇರೋದ್ರಿಂದ ಹೆಚ್ಚಾಗಿ ಹೆಚ್ಚು ಇಳುವರಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಅರ್ಕ ಸುಪ್ರೀಮು ವಿಧಾನಕ್ಕೆ ಬರುವಂತದ್ದು. ಮತ್ತೆ ಅರ್ಕ ಕೂರ್ಗ್ ರವಿ ಅಂತ ಹೇಳ್ತಿದ್ವಿ, ಇದು ಬಿ ವಿಧಾನಕ್ಕೆ ಬರುವಂತದ್ದು. ಹಾಗಾಗಿ ನಾವು ಎರಡನ್ನೂ ರೆಕಮೆಂಡ್ ಮಾಡ್ತೇವೆ, ಎರಡು ನೀವು ಹಾಕ್ಬೋದು. ನಿಮಗೆ ಯಾವ ತಳಿ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇರುತ್ತೋ ಅದು ಬೇಕಾದ 90% ಪಾಪ್ಯುಲೇಷನ್, ಇನ್ನ ಯಾವ್ದು ನಿಮಗೆ ಸ್ವಲ್ಪ ಕಡಿಮೆ ಅಂತ ಅದು 10% ಹಾಕೊಂಡ್ರು ಆಯ್ತು, ಇಲ್ಲ ನಿಮ್ಗೆ ಎರಡು ಇಷ್ಟ ಆಯ್ತು ಅಂದ್ರೆ 50-50% ಬೇಕಾದ್ರು ಹಾಕಬಹುದು. ಅಂದ್ರೆ ಈ ಅರ್ಕ ಕೂರ್ಗ್ರವಿಯ ವೈಶಿಷ್ಟ್ಯ ಏನು ಅಂತೀರಿ? ಅರ್ಕ ಕೂರ್ಗ್ರವಿ ನೋಡಿ, ಇದು ಗಾತ್ರದಲ್ಲಿ ಅರ್ಕ ಸುಪ್ರೀಂ ಗಿಂತಲೂ ದೊಡ್ಡದು, 450-600 ಗ್ರಾಮ್ ಬರುತ್ತೆ ಒಂದು. ಇದು ಇದು ಗ್ರೀನ್ ಟೈಪ್. ಮತ್ತೆ ನಿಮ್ಗೆ ಅರ್ಕ ಸುಪ್ರೀಂ ಹೇಳಿದೆ ನಾನು, ಹಣ್ಣಾದ್ಮೇಲೆ ಅದು ನಿಮ್ಗೆ ಪರ್ಪಲ್ ಕಲರ್ ಆಗಿ ಟರ್ನ್ ಆಗುತ್ತೆ, ಬಟ್ ಇದು ಅರ್ಕ ಕೂರ್ಗ್ರವಿ ಹಸಿರು ಬಣ್ಣದಲ್ಲೇ ಇರುತ್ತೆ. ಮತ್ತೆ ಇನ್ನೊಂದು ತಿರುಳಿನ ಕಂಟೆಂಟ್ ಅಂತ ಹೇಳ್ತೀವಲ್ಲ, ಈ ತಿರುಳಿನ ಅಂಶ ಬಹಳ ಮುಖ್ಯ, ಯಾಕಂದ್ರೆ ಪಲ್ಪ್ ರಿಕವರಿ ಅಂತ ಏನ್ ಹೇಳ್ತೀವಿ ಅದು ಬಹಳ ಮುಖ್ಯ. ಈ ಪಲ್ಪ್ ರಿಕವರಿ ನಿಮ್ಗೆ ಅರ್ಕ ಕೂರ್ಗ್ ರವಿಯಲ್ಲಿ 80% ಅಧಿಕ ಇರುತ್ತೆ. ಬೀಜ ಚಿಕ್ಕದಾಗಿರುತ್ತೆ, ಸಿಪ್ಪೆನು ಸ್ವಲ್ಪ ಮೀಡಿಯಂ ಆಗಿರುತ್ತೆ, ತಿರುಳಿನಾಂಶ ಬಹಳ ಹೆಚ್ಚು. ಹಾಗಾಗಿ ಇದು ನಮಗೆ ಬಹಳ ಪ್ಲಸ್ ಪಾಯಿಂಟ್ ಮಾರ್ಕೆಟ್ ಅಲ್ಲಿ. ಇನ್ನ ಈ ಬೆಣ್ಣೆಹಣ್ಣು ಬೆಳೆಯಲ್ಲಿ ನಾವು ಸಸ್ಯಗಳನ್ನ ಹೇಗೆ ಅಭಿವೃದ್ಧಿ ಮಾಡ್ಕೋಬಹುದು? ನೋಡಿ, ಮುಂಚೆ ಕಾಲದಲ್ಲೆಲ್ಲ ಏನಾಗ್ತಿತ್ತು, ಬರೀ ನಾವು ಬೀಜದಿಂದ ಮಾಡ್ತಿದ್ವಿ. ಬೀಜದಿಂದ ಮಾಡಿದ್ರೆ ಏನು ಅನಾನುಕೂಲ ಅಂತ ಅದು ಎಲ್ಲರಿಗೂ ಗೊತ್ತಿರುತ್ತೆ ಈಗ. ಯಾಕಂದ್ರೆ ಕಸಿ ಮಾಡಿದ ಗಿಡ ಬೆಳೆಸ್ಬೇಕಂತ ಯಾಕೆ ಹೇಳ್ತೀವಿ, ತಾಯಿ ಗಿಡದ ಲಕ್ಷಣಗಳು 100% ಎಲ್ಲ ಕಂಪ್ಲೀಟ್ ಆಗಿ ಬರ್ಬೇಕಂದ್ರೆ ನಾವು ಕಸಿ ಮಾಡಿದ ಗಿಡನ, ಇಲ್ಲಾಂದ್ರೆ ಯಾವ್ದೋ ವೆಸ್ಟೇಟಿಯಲ್ಲಿ ಪ್ರಾಪಗೇಟೆಡ್ ಪ್ಲಾಂಟ್ಸ್ನ ಬೆಳೆಸ್ಬೇಕು, ಕಸಿ ಮಾಡಿದ್ದಾಗಿರ್ಬೋದು, ಬಡ್ ಮಾಡಿರೋ ಗಿಡ ಆಗಿ ಬೆಳೆಸ್ಬೇಕು. ಮುಂಚೆ ಏನಾಗ್ತಿತ್ತು, ಬರೀ ನಮಗೆ ಯಾವುದೇ ಅದರಲ್ಲಿ ಸಂಶೋಧನೆ ಆಗಿರಲಿಲ್ಲ, ಎಲ್ಲ ನಾವು ಬೀಜದಿಂದನೇ ಮಾಡಿರೋ ಗಿಡಗಳುಂಟು. ನಾವು ಈಗ ಮಡಿಕೇರಿಯಲ್ಲಿ ಎಲ್ಲೇ ಯಾವುದೇ ಮನೆ ಹತ್ರ ಹೋಗಲಿ, ಮನೆ ಹಿಂದೆ ಇಲ್ಲ ಎಸ್ಟೇಟಲ್ಲಿ ನಾವು ಎಲ್ಲೇ ನೋಡಿದ್ರು ಕೂಡ ಒಂದು ಗಿಡ, 2 ಗಿಡ, 5 ಗಿಡ, 10 ಗಿಡ ಇರುತ್ತೆ, ಅವೆಲ್ಲ ಬೀಜದಿಂದ ಆಗಿರುವಂಥ ಗಿಡಗಳು. ಬಟ್ ಎಲ್ಲ ಅವು ಯೂನಿಫಾರ್ಮ್ ಆಗಿರೋದಿಲ್ಲ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ವ್ಯತ್ಯಾಸ ಇರುತ್ತೆ. ಯಾವ ಫ್ರೂಟ್ ಶೇಪಲ್ಲಿ ಆಗಿರ್ಬೋದು, ಇಲ್ಲ ಸೈಜಲ್ಲಿ ಆಗಿರ್ಬೋದು, ಕಲರಲ್ಲಿ ಆಗಿರ್ಬೋದು, ಕ್ವಾಲಿಟಿ, ಇವುಗಳೆಲ್ಲ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಈಗ ಕಸಿ ಮಾಡುವ ವಿಧಾನವನ್ನು ನಮ್ಮ ಚಟ್ಟಳ್ಳಿ ಕೇಂದ್ರೀಯ ತೋಟಗಾರಿಕೆಯಲ್ಲಿ ಡೆವಲಪ್ ಮಾಡಿದ್ದೇವೆ. ಈಗ ನಾವು ಮೃದುಕಾಂಡ ಕಸಿಯಲ್ಲಿ ಅದನ್ನು ಮಾಡಿ ಈಗ ರೈತರಿಗೆ ಕೊಡ್ತಿರೋದು. ಇದರಲ್ಲಿ ಅನುಕೂಲ ಏನಂದ್ರೆ, ನಿಮಗೆ 3ನೇ ವರ್ಷಕ್ಕೆ ಇಳುವರಿಗೆ ಬಂದ್ಬಿಡುತ್ತೆ, ಕಸಿ ಮಾಡಿದ ಗಿಡ 3ನೇ ವರ್ಷಕ್ಕೆ ಇಳುವರಿ ಬರುತ್ತೆ, ಇದಾಗುತ್ತೆ. ಅದೇ ನೀವು ಬೀಜದಿಂದ ಮಾಡಿದ್ದಾರೆ 5 ವರ್ಷ ತಗೊಳುತ್ತೆ, ಕೆಲವೊಂದು 6 ವರ್ಷ ತಗೊಳುತ್ತೆ. ಈಗ ಕೆಲವೊಂದು ರೈತರದು ಇದಿರುತ್ತೆ, ಸರ್ ನಮ್ಮ ಮನೆ ಹತ್ರ ಗಿಡದಲ್ಲಿ 3ನೇ ವರ್ಷಕ್ಕೆ ಬಂತು ಒಂದು ಗಿಡ ಅಂತ ಡೌಟ್ ಇರುತ್ತೆ. ಏನಾಗುತ್ತೆ, ನಾವು 100 ಗಿಡ ಹಾಕಿದ್ದಾಗ ಲೆಕ್ಕ ತಗೋಬೇಕದು. ಈಗ ಒಂದೊಂದು ಗಿಡ ಬರುತ್ತೆ ಆಕಸ್ಮಿಕ, ಇದು ನೇಚರ್ ಅಲ್ವಾ. ಕೆಲವೊಂದು ಗಿಡಗಳಲ್ಲಿ ಗಮನಿಸ್ತೀವಿ, ನಾವು 100 ಗಿಡ ಹಾಕಿದಾಗ ಏನಾಗುತ್ತೆ, 3 ವರ್ಷಕ್ಕೆ ಒಂದು 5 ಗಿಡದಲ್ಲಿ ಬರ್ಬೋದು. ಇನ್ನು ಕೆಲವು ಗಿಡ ತಗೊಳ್ಳೋದೆಲ್ಲ ಆವರೇಜ್ ಆಗಿ ತಗೊಳ್ಳೋದು 5-6 ವರ್ಷ ತಗೊಳ್ಳುತ್ತೆ ಬೀಜದಿಂದ ಮಾಡಿದ್ದು. ಅದೊಂದು ಅನುಕೂಲ ನಮಗೆ. ಮತ್ತೆ ತಾಯಿ ಗಿಡದ ಲಕ್ಷಣಗಳು 100% ಬರುತ್ತೆ ಇದರಲ್ಲಿ. ಇನ್ನು ನಾವು ಸಸಿಗಳನ್ನು ತಯಾರು ಮಾಡ್ಕೊಂಡ್ಮೇಲೆ ಅವುಗಳನ್ನು ನೆಡಬೇಕಾಗತ್ತೆ, ಇದಕ್ಕಾಗಿ ಜಮೀನು ಯಾವ ರೀತಿ ತಯಾರು ಮಾಡ್ಕೋಬೇಕಾಗತ್ತೆ? ಈಗ ನಾವು ಎಲ್ಲ ಹಣ್ಣಿನ ಬೆಳೆಗಳಿಗೆ ಹೇಗೆ ಮಾಡ್ಕೋತೀವೋ, ಫಸ್ಟ್ ಗುಂಡಿ ತೆಗಿಬೇಕಾಗುತ್ತೆ. ನೀವು ಬೇಸಿಗೆಯಲ್ಲೇ ಗುಂಡಿ ತೆಗೆದು ರೆಡಿ ಇಟ್ಕೊಂಡಿದ್ದು, ಮತ್ತೆ ಗುಂಡಿನ ಕೊಟ್ಟಿಗೆ ಗೊಬ್ಬರ ಮೇಲ್ ಮಣ್ಣನ್ನ ಹಾಕಿ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಗುಂಡಿ ಮುಚ್ಚಿ ಮತ್ತೆ ಅಲ್ಲಿ ನಾಟಿ ಮಾಡ್ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಾನು ಕೊಳೆ ರೋಗ ಅಂತ ಹೇಳ್ತಿದ್ದೆ, ಈಗ ಮಳೆಗಾಲ ಕೂಡ ಆಗಿರೋದ್ರಿಂದ ಮುಂಚೆ ನಾವು ಜನರಲ್ ಆಗಿ ಯಾರು ಏಕ ಬೆಳೆಯಾಗಿ ಬೆಳೀತಿರ್ಲಿಲ್ಲ ಇದನ್ನ. ಆಗ ನಮ್ಗೆ ಎಸ್ಟೇಟ್ ಅಲ್ಲಿ ಈಗ 100 ಗಿಡ ಇದ್ದಾಗ ಒಂದೋ ಎರಡೋ ಗಿಡ ವರ್ಷ ವರ್ಷ ಸಾಯ್ತಿದ್ರು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈಗೇನಾಗ್ತಿದೆ, ನಾವು ಏಕ ಬೆಳೆ ಆಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಈ ವಿಲ್ಟ್ ಅನ್ನ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಸರ್ಗರೋಗನ ಈಗ 8 ವರ್ಷ ಗಿಡ ಆಗಿದ್ರು ಕೂಡ ನೀವು ನೀರ್ ನಿಲ್ತು ಕಂಪ್ಲೀಟ್ ಆಗಂದ್ರೆ 8 ವರ್ಷದ ಗಿಡ 5-6 ದಿವಸದಲ್ಲಿ ಹೋಗೇ ಬಿಡುತ್ತೆ ಕಂಪ್ಲೀಟ್. ಹಾಗಾಗಿ ರೈತರಿಗೆ ಅದು ಬಹಳ ಅನಾನುಕೂಲ ಆಗುತ್ತೆ, ಬಹಳ ನಷ್ಟ ಆಗುತ್ತೆ. ಹಾಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಹೇಳ್ತಿದ್ದೀವಿ ರೈತರಿಗೆ, ರೈಸ್ಡ್ ಬೆಡ್ ಸಿಸ್ಟಮ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ನಾವು ಈಗ ಗುಡ್ಡಗಾಡ ಪ್ರದೇಶಗಳಲ್ಲಿ ರೈಸ್ಡ್ ಬೆಡ್ ಮಾಡ್ಕೊಳಕಾಗಲ್ಲ, ಅಟ್ಲೀಸ್ಟ್ ಗಿಡದ ಹತ್ರ ಮಾತ್ರ ಸ್ವಲ್ಪ ಹೈಟ್ ಮಾಡ್ಕೊಂಡು ಎತ್ತರ ಮಾಡ್ಕೊಂಡು ಅಲ್ಲಿ ಪ್ಲಾಂಟಿಂಗ್ ಮಾಡ್ಬೇಕು, ಅಲ್ಲಿ ನೀರ್ ನಿಲ್ದಂಗೆ ನೋಡ್ಕೊಬೇಕು. ಇದನ್ನ ಬಹಳ ಕೇರ್ ತಗೋಬೇಕು. ಅಂದ್ರೆ ಗುಣಿಗಳನ್ನ ಎಷ್ಟು ಉದ್ದ ಅಗಲ ಆಳ ತೆಗಿಬೇಕಾಗುತ್ತೆ? ಸೇಮ್ ಎಲ್ಲ ಇದ್ರಲ್ಲೂ ಮಾಡ್ದಂಗೆ ನಾವು 1 ಮೀಟರ್ ಅಗಲ ಉದ್ದ ಮತ್ತೆ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ಅಟ್ಲೀಸ್ಟ್ 1 ಅಡಿ ಭೂಮಿಯಿಂದ ಹೈಟ್ ಮಾಡಿ ಅಲ್ಲಿ ಗಿಡ ನಾಟಿ ಮಾಡೋದು ಬಹಳ ಸೂಕ್ತ. ಅಂದ್ರೆ ಒಂದ್ ಸಸಿಯಿಂದ ಇನ್ನೊಂದು ಸಸಿಗೆ ಎಷ್ಟು ಅಂತರ ಇರಬೇಕಾಗುತ್ತೆ? ಜನರಲಿ ನೋಡಿ, ಈಗ ನಾವು ಯಾವ ಗಿಡ ಬೆಳೆಸ್ತಾ ಇದೀವಿ ಅನ್ನೋದು ನಮ್ಗೆ ಮುಖ್ಯ ಆಗುತ್ತೆ. ಒಂದು ಕಸಿ ಮಾಡಿದ ಗಿಡಕ್ಕೆ ನಾವು ಹೇಳ್ತೀವಿ 18 ಅಡಿಯಿಂದ 18 ಅಡಿ, 6 ಮೀಟರ್ ಬೈ 6 ಮೀಟರ್ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಸೂಕ್ತ. ಅದರಲ್ಲಿ ನೀವು ಅಷ್ಟು ಮಾಡೋದಾದ್ರೆ ನಿಮಗೆ 100 ರಿಂದ 110 ಗಿಡ 1 ಎಕರೆಗೆ ಕೂರುತ್ತೆ. ಒಂದ್ ಹೆಕ್ಟರ್ಗೆ 250 ಗಿಡ ಬೇಕಾಗುತ್ತೆ. ಅದೇ ಬೀಜದಿಂದ ಮಾಡಿದ ಗಿಡ ಬೆಳೆಸೋದಾದ್ರೆ ಅದು ಸ್ವಲ್ಪ ವಿಗರಸ್ ಇರುತ್ತೆ, ಗ್ರೋತ್ ಫಾಸ್ಟ್ ಇರೋದ್ರಿಂದ ಜೋರಾಗಿರುತ್ತೆ. ಹಾಗಾಗಿ ನೀವು ಅದನ್ನ ಮಾಡೋದ್ರೆ ನೀವು 8 ಮೀಟರ್ ಮಾಡಬೇಕು, ಇಲ್ಲ 10 ಮೀಟರ್ ಹೋಗ್ಬೇಕು. ಅಂದ್ರೆ ಎಷ್ಟು ವಯಸ್ಸಿನ ಸಸಿಗಳನ್ನು ಬಳಸ್ಕೋಬೇಕು ನೆಡೋದಕ್ಕೆ? ನೆಡ್ಲಿಕ್ಕೆ ನೋಡಿ, ಈಗ 6 ತಿಂಗಳ ಸಸಿ ಆದ್ರೂ ಸಾಕು, ಚೆನ್ನಾಗಿ ಬರುತ್ತೆ. ತುಂಬಾ ಏಜ್ ಆಗಿ ನರ್ಸರಿಗಳಲ್ಲಿ ಹಳೆಯ ಗಿಡ ಕೊಟ್ಟರು ಅಂದ್ರೆ ಅದು ಗ್ರೋತ್ ಅಷ್ಟು ಫಾಸ್ಟ್ ಬರೋದಿಲ್ಲ, ಅದು ರಿಕವರ್ ಆಗ್ಲಿಕ್ಕೆ ಬಹಳ ಟೈಮ್ ಬೇಕಾಗುತ್ತೆ ಮತ್ತು ಅದು ಬಹಳ ಸ್ಲೋ ಆಗುತ್ತೆ. ಅದಕ್ಕೆ ನಾವು 6 ತಿಂಗಳ ಗಿಡಗಳು ಬಹಳ ಸೂಕ್ತ. ಈಗ ಸಸಿಗಳನ್ನ ನೆಡುವಾಗ ಈ ಸಾವಯವ ಗೊಬ್ಬರ ಕೊಟ್ಟಿರ್ತೀವಿ, ಆಮೇಲೆ ಈ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ? 1ನೇ ವರ್ಷ 2ನೇ ವರ್ಷ 3ನೇ ವರ್ಷ ಈ ಹಂತ ಹಂತವಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಈ ಪೋಷಕಾಂಶಗಳು. ನೀವು 1ನೇ ವರ್ಷಕ್ಕೆ ನೋಡಿ 10 ಕೆಜಿ ಅಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ, ಮತ್ತೆ 100 ಗ್ರಾಮ್ 50 ಗ್ರಾಮ್ 105 ಗ್ರಾಮ್ ಸಾರಜನಕ ರಂಜಕ ಪೊಟಾಷ್ ಕೊಡಬೇಕಾಗುತ್ತೆ. ಮತ್ತೆ ಈಗ 6ನೇ ವರ್ಷದ ಮೇಲ್ಪಟ್ಟ ಮೇಲೆ ನೀವು ಒಂದು 50 ಕೆಜಿ ಅಷ್ಟು ಕೊಟ್ಟಿಗೆ ಗೊಬ್ಬರ ಒಂದು ಗಿಡಕ್ಕೆ 400 ಗ್ರಾಮ್ 200 ಗ್ರಾಮ್ ಸಾರಜನಕ ರಂಜಕ ಪೊಟಾಷನ್ನ ಪ್ರತಿ ಗಿಡಕ್ಕೆ ಕೊಡಬೇಕಾಗುತ್ತೆ. ಇದನ್ನ ನಾವು 2 ಸತಿ ಕೊಡೋ ತರ ಮಾಡ್ಕೋಬೇಕು, ಒಂದು ಮುಂಗಾರಿಗೆ ಮುಂಚೆ, ಒಂದು ಮುಂಗಾರ ನಂತರ ಹಿಂಗಾರು ಅಂತ ಹೇಳ್ತೀವಿ ಆ ಟೈಮ್ಗೆ, ಅಂದ್ರೆ ಮೇ ಜೂನ್ ಜುಲೈ ಈ ತಿಂಗಳಲ್ಲಿ ಸ್ವಲ್ಪ ಮಳೆ ನೋಡಿಕೊಂಡು ಒಂದು 15 ದಿವಸ ಹಂಗೆ ಕೊಡಬೇಕಾಗುತ್ತೆ. ಇನ್ನೊಂದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ 1-2 ಸ್ಪ್ಲಿಟ್ ಡೋಸಸ್ ಅಲ್ಲಿ ಕೊಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಅರ್ಧ ಭಾಗ ಕೊಟ್ಟರೆ ಸಾಕಾಗುತ್ತೆ. ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಘು ಪೋಷಕಾಂಶಗಳು ಅಂತ ಏನ್ ಹೇಳ್ತೀವಿ, ಸ್ವಲ್ಪ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಈ ಗಿಡದಲ್ಲಿ, ಎಲ್ಲೆಲ್ಲೆಲ್ಲಿ ಅದು ಇಳುವರಿ ಕೊಡ್ತಿರುತ್ತಲ್ಲ ಆ ಗಿಡಗಳಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ನಾವು 250 ಗ್ರಾಮ್ 6 ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಒಂದು ಕೊಡಬೇಕಾಗುತ್ತೆ. ಅಂದ್ರೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಮೆಗ್ನೀಷಿಯಂ ಬಹಳ ಮುಖ್ಯ, ಬಹಳ ಮುಖ್ಯ. ಎಲೆಗಳು ಹಸಿರಾಗಿರೋದಕ್ಕೆ ಅದರಿಂದ ಅದನ್ನ ಕೊಡಲೇಬೇಕಾಗುತ್ತೆ. ಅಂದ್ರೆ ಈ ಲಘು ಪೋಷಕಾಂಶದ ಪ್ರಾಮುಖ್ಯತೆ ಕೂಡ ಇದರಲ್ಲಿದೆ. ಇನ್ನು ನಾವು ಗೊಬ್ಬರ ಕೊಡುವಾಗ ಆ ಗೊಬ್ಬರ ಕೊಡುವಂತ ವಿಧಾನ ಹೇಗೆ ಅಂತೀರಿ? ಯಾಕೆಂದ್ರೆ ಇಲ್ಲಿ ಸಾಧಾರಣವಾಗಿ ಕೊಡಗು ಜಿಲ್ಲೆ ಹಂಗೆ ವಿಪರೀತ ಮಳೆ ಬರ್ತಾ ಇರುತ್ತೆ, ಸರಿಯಾದ ರೀತಿಯಲ್ಲಿ ಕೊಡೋದು ಅಷ್ಟೇ ಮುಖ್ಯವಾಗುತ್ತೆ. ಹೇಗೆ ಕೊಡಬೇಕಾಗುತ್ತೆ? ಈಗ ಒಂದು 6 ವರ್ಷದ ಗಿಡ ಇದೆ ಅಂದ್ರೆ ಅದು ರೂಟ್ ಝೋನ್ ಎಲ್ಲಿದೆ ನೋಡ್ಕೋಬೇಕು, ಆಕ್ಟಿವ್ ರೂಟ್ ಝೋನ್ ಅಂತ ಏನ್ ಹೇಳ್ತೀವಿ ಅದೆಲ್ಲಿದೆ, ಮತ್ತೆ ಮೇಲೆ ಕೆನಾಪಿ ಎಷ್ಟು ಸ್ಪ್ರೆಡ್ ಆಗಿದೆ ನೋಡ್ಕೊಂಡು, ಕಾಂಡದಿಂದ 2 ಅಡಿ 1.5 ಅಡಿ ಏಜ್ ಆಫ್ ದಿ ಪ್ಲಾಂಟ್ ನೋಡ್ಕೊಂಡು ನಾವು ಅದನ್ನ ಡಿಸೈಡ್ ಮಾಡಿ ಸ್ವಲ್ಪ ಒಂದು 10 ಸೆಂಟಿಮೀಟರ್ ಇಲ್ಲ ಒಂದು ಸ್ವಲ್ಪ ಗುಂಡಿ ತರ ಸುತ್ತ ಸರ್ಕಲ್ ಟೈಪ್ ಮಾಡ್ಕೊಂಡು ಅದ್ರಲ್ಲಿ ಕೊಟ್ಟು ಮಣ್ಣು ಮುಚ್ಚಿಬಿಟ್ರೆ ಸಪೋಸ್ ಮಳೆ ಬರೋದು ಲೇಟ್ ಆದ್ರೂ ಕೂಡ ಏನ್ ತೊಂದರೆ ಇಲ್ಲ, ಗೊಬ್ಬರ ಹೋಗುತ್ತೆ, ಏನು ಲಾಸ್ ಆಗೋದಿಲ್ಲ ನಮ್ಗೆ ಆ ನ್ಯೂಟ್ರಿಯೆಂಟ್ಸ್. ಆ ತರ ಕೊಟ್ಟು ಮಾಡೋದು ಬಹಳ ಸೂಕ್ತ. ಅಂದ್ರೆ ಉಂಗರಾಕಾರದಲ್ಲಿ ಬುಡದಿಂದ ಒಂದು 2 ಅಡಿ ದೂರದಲ್ಲಿ ಕೊಡೋದು ಒಳ್ಳೇದು, ಇಲ್ಲ ಅಂದ್ರೆ ಸುಮ್ನೆ ಎರಚಿ ಬಿಟ್ರೆ ವೇಸ್ಟ್ ಆಗುತ್ತೆ. ಅಂದ್ರೆ ಆವಿನೂ ಆಗಬಾರ್ದು, ಅದು ಕೊಚ್ಚನೂ ಆಗಬಾರ್ದು, ಆ ರೀತಿ ನಾವು ಕೊಡಬೇಕಾಗುತ್ತೆ. ಇನ್ನು ಸಾಧಾರಣವಾಗಿ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಬರುತ್ತೆ. ಒಂದು ವೇಳೆ ನಾವು ಈ ಒಣ ವಾತಾವರಣದಲ್ಲಿ ಬೆಳೆದಾಗ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗುತ್ತೆ? ಖಂಡಿತವಾಗ್ಲಿ, ಈಗ ಬೆಣ್ಣೆ ಹಣ್ಣು ಮುಖ್ಯವಾಗಿ ನಮ್ಗೆ ಬರೋದೇ ಬೇಸಿಗೆ ಕಾಲದಲ್ಲಿ, ಹೂ ಬಿಡೋದು ಮತ್ತೆ ಕಾಯಿ ಗ್ರೋತ್ ಆಗೋದು ಬೇಸಿಗೆ ಕಾಲದಲ್ಲಿ. ಹಾಗಾಗಿ ನಾವು ಬೇಸಿಗೆಯಲ್ಲಿ ಅಟ್ಲೀಸ್ಟ್ ಈ ಕಡೆ ಕೂಡ ನಾವು 15 ದಿವಸಕ್ಕೂ ಒಂದು ಕ್ರಿಟಿಕಲ್ ಇರಿಗೇಷನ್ ಅಂತ ಏನ್ ಹೇಳ್ತೀವಿ ಕೊಟ್ರೆ ಬಹಳ ಸೂಕ್ತ, ಒಳ್ಳೆ ಸೈಜ್ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತೆ ಡ್ರಾಪ್ ಆಗ್ತಿರುತ್ತೆ. ಕೆಲವು ಕಡೆ ಡೌಟ್ಸ್ ರೈತರು ಕೇಳ್ತಾರೆ, ತುಂಬಾ ಊದಿರ್ತಿದೆ, ಇಲ್ಲಾಂದ್ರೆ ಎಳೆಕಾಯಿ ಉದುರ್ತಿದೆ ಅಂತ, ಅದನ್ನೆಲ್ಲ ನಾವು ಸ್ವಲ್ಪ ತಡೆಗಟ್ಬಹುದು. ಹನಿ ನೀರಾವರಿ ಮಾಡಬಹುದು. ಈಗ ಬಯಲು ಪ್ರದೇಶಗಳಿಗೆ ಹೋದ್ರೆ ನಾವು ಹನಿ ನೀರಾವರಿ ರೆಕಮೆಂಡ್ ಮಾಡ್ತೇವೆ, ಮತ್ತೆ ಗೊಬ್ಬರ ಕೂಡ ನೀವು ಬೇಕಾದ್ರೆ ರಸಾವರಿ ಅಂತ ಏನ್ ಹೇಳ್ತೀವಿ, ಅದ್ರ ತರ ಡ್ರಿಪ್ ಇರಿಗೇಷನ್ ಅಲ್ಲೇ ಬೇಕಾದ್ರೆ ನಾವು ಗೊಬ್ಬರ ಸಹ ಆ ಕಡೆ ಕೊಡಬಹುದು. ಈ ಕಡೆ ನಾವು ಡ್ರಿಪ್ ಬಳಸೋದಿಲ್ಲ ಹೆಚ್ಚಾಗಿ, ಯಾಕಂದ್ರೆ ಮಳೆ ಅವಲಂಬಿತ ಆಗಿರೋದ್ರಿಂದ ನಾವು ಇದನ್ನ ಹೇಳ್ತೇವೆ. ಈಗಾಗಲೇ ತಾವು ಸೂಕ್ಷ್ಮವಾಗಿ ಈ ಹೂ ಬಿಡೋದ್ರ ಬಗ್ಗೆ ಸ್ವಲ್ಪ ಹೇಳಿದ್ರಿ. ಈ ಬೆಣ್ಣೆ ಹಣ್ಣಿನ ಬೆಳೆಯಲ್ಲಿ ಹೂ ಬಿಡುವಂತ ಕ್ರಮ, ಪರಾಗಸ್ಪರ್ಶ, ಮತ್ತೆ ಹಣ್ಣು ಬಿಡೋದು, ಇವುಗಳ ಜೋಪಾನ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆಕ್ಚುಲಿ ಬೆಣ್ಣೆ ಹಣ್ಣು ಏನ್ ಹೇಳ್ತೀವಿ, ಇದು ಅಡ್ಡ ಪರಾಗಸ್ಪರ್ಶ ಆಗುವಂತ ಗಿಡನೇ, ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂತ ಏನ್ ಹೇಳ್ತೀವಿ. ಜೇನುನೊಣಗಳಿಂದನೇ ಮುಖ್ಯವಾಗಿ ಅವೇ ಪಾಲಿನೇಟರ್ಸ್, ಪರಾಗಸ್ಪರ್ಶಕ್ಕೆ ಅವೇ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಾನು ಹೇಳಿದೆ ಎ ಟೈಪ್ ಬಿ ಟೈಪ್ ಅಂತ, ಆಗ್ಲೇ ಎ ಟೈಪ್ ಬಿ ಟೈಪ್ ಎರಡು ಹಾಕೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ, ಮತ್ತೆ ಪರಾಗಸ್ಪರ್ಶ ಬಹಳ ಅನುಕೂಲ ಆಗುತ್ತೆ, ಫ್ರೂಟ್ ಸೆಟ್ ಜಾಸ್ತಿ ಆಗುತ್ತೆ. ಈಗ ಮುಖ್ಯವಾಗಿ ಏ ವಿಧದ ಹೂಗಳು ಅಂತ ಹೇಳಿದ್ರೆ ತಾವು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ನೋಡಿ ಬೆಣ್ಣೆ ಹಣ್ಣಲ್ಲಿ ಇದೊಂದು ವಿಶಿಷ್ಟ, ಬೇರೆ ಗಿಡದಲ್ಲಿ ಗಮನಿಸಿದ್ರೆ ಹೂ ಬಿಡುತ್ತೆ, ಹೂ ಅರಳಾದ್ಮೇಲೆ ಪರಾಗಸ್ಪರ್ಶ ಆಗುತ್ತೆ, ಕಾಯಿ ಸೆಟ್ ಆಗುತ್ತೆ, ಅಲ್ಲಿಗೆ ಮುಗೀತು, ಒಂದ್ಸತಿ ಅಷ್ಟೇ ಓಪನ್ ಆಗುತ್ತೆ. ಅದೇ ಬೆಣ್ಣೆ ಹಣ್ಣಲ್ಲಿ ವಿಶೇಷ ಏನಂದ್ರೆ ಒಂದೇ ಹೂ ಎರಡ್ ಸತಿ ಓಪನ್ ಆಗುತ್ತೆ, ಒಂದ್ ಸತಿ ಓಪನ್ ಆಗುತ್ತೆ ಮತ್ತೆ ಕ್ಲೋಸ್ ಆಗುತ್ತೆ ಮತ್ತೆ ಓಪನ್ ಆಗುತ್ತೆ, ಇದು ವಿಶೇಷತೆ. ನನಗೆ ಗೊತ್ತಿರೋ ಪ್ರಕಾರ ಬೇರೆ ಯಾವ್ದು ಬೆಳೆಯಲ್ಲಿ ಇದು ಇಲ್ಲ. ಏ ವಿಧಗಳು ಅಂದ್ರೆ ನಾನು ಹೇಳ್ದೆ, ಸಪೋಸ್ ಇವತ್ತೊಂದು ಸಾವಿರ ಹೂವು ಬೆಳಿಗ್ಗೆ ಓಪನ್ ಆಗುತ್ತೆ, ಓಪನ್ ಆಯ್ತು, ಅದು ಹೆಣ್ಣು ಕ್ರಿಯಾತ್ಮಕವಾಗಿದೆ ಅಂದ್ರೆ ಅದು ಎ ಟೈಪ್. ಅದೇ ಬಿ ಟೈಪ್ ಅಲ್ಲಿ ಏನಾಗುತ್ತೆ, ಮಧ್ಯಾಹ್ನ ಹೆಣ್ಣು ಕ್ರಿಯಾತ್ಮಕವಾಗಿರುತ್ತೆ. ಅದು ನಾವು ಜಸ್ಟ್ ರ್ಯಾಂಡಮ್ ಆಗಿ, ಈಗ ನಮ್ಮ ಮನೆ ಹತ್ರ ಒಂದು ಗಿಡ ಇರುತ್ತೆ, ಹೆಂಗೆ ಐಡೆಂಟಿಫೈ ಮಾಡ್ಕೋಬಹುದು ಇದು ಎ ಟೈಪ್ ಬಿ ಟೈಪ್ ಅಂತಂದ್ರೆ, ಈಗ ನೀವು ಬೆಳಿಗ್ಗೆ ಒಂದು 8-10 ಗಂಟೆಯಲ್ಲಿ ಗಿಡದ ಹತ್ರ ಹೋದಾಗ ಹೂ ಅಬ್ಸರ್ವ್ ಮಾಡಬೇಕು, ಹೆಣ್ಣು ಕ್ರಿಯಾತ್ಮಕವಾಗಿದ್ರೆ ಅದು ಎ ಟೈಪ್, ಗಂಡು ಕ್ರಿಯಾತ್ಮಕವಾಗಿತ್ತು ಬೆಳಿಗ್ಗೆ ಅಂದ್ರೆ ಅದು ಬಿ ಟೈಪ್. ಅಂದ್ರೆ ಎರಡು ಹೂಗಳು ಒಂದೇ ಗಿಡದಲ್ಲೇ ಇರುತ್ತವೆ, ಹೆಣ್ಣು ಗಂಡು ಒಂದೇ ಗಿಡದಲ್ಲಿ ಇರುತ್ತೆ, ಆಗುವ ಹಂತಗಳು ಬೇರೆ ಬೇರೆ ಇರುತ್ತೆ. ಈಗ ಹೇಳಿದ ಅರ್ಕ ಸುಪ್ರೀಂ ಎ ಟೈಪ್ ಅಂತ, ಅದರಲ್ಲಿ ಏನಾಗುತ್ತೆ, ಮಾರ್ನಿಂಗ್ ಹೋಗಿ ನೋಡಿದ್ರೆ ಹೆಣ್ಣು ಕ್ರಿಯಾತ್ಮಕವಾಗಿರುತ್ತೆ, ಮಧ್ಯಾಹ್ನ ಹೋಗಿ ನೋಡಿದ್ರೆ ಗಂಡು ಕ್ರಿಯಾತ್ಮಕವಾಗಿರುತ್ತೆ. ಅದೇ ಅರ್ಕ ರವಿ ಹೇಳಿದೆ ಕುರುಗ್ರವಿ, ಅದರಲ್ಲಿ ಬೆಳಿಗ್ಗೆ ಹೋದ್ರೆ ಗಂಡು ಕಾಣುತ್ತೆ ಕ್ರಿಯಾತ್ಮಕವಾಗಿರುತ್ತೆ, ಮಧ್ಯಾಹ್ನ ಹೋದ್ರೆ ಹೆಣ್ಣು ಕ್ರಿಯಾತ್ಮಕ ಆಗುತ್ತೆ. ಎರಡೂ ತಳಿ ಹಾಕಿದಾಗ ಒಂದು ಗಿಡದಲ್ಲಿ ಹೆಣ್ಣು ಕ್ರಿಯಾತ್ಮಕವಾಗಿರುತ್ತೆ, ಇನ್ನೊಂದು ಗಿಡದಲ್ಲಿ ಗಂಡು ಕ್ರಿಯಾತ್ಮಕ ಆಗುತ್ತೆ ಸೇಮ್ ಟೈಮ್ ಅಲ್ಲಿ. ಅಂದ್ರೆ ಅದು ಈ ಪ್ರಕ್ರಿಯೆ ಪರಾಗಸ್ಪರ್ಶಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಜೊತೆಗೆ ಜೇನುನೊಣಗಳು ಇದ್ರೆ ಬಹಳ ಅನುಕೂಲ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಸಸ್ಯ ಸಂರಕ್ಷಣೆಗೆ ಬಂದ್ರೆ ಈ ಬೆಣ್ಣೆ ಹಣ್ಣಲ್ಲಿರುವಂತ ಮುಖ್ಯವಾದ ಕೀಟಗಳು ಮತ್ತು ರೋಗಗಳು ಯಾವ್ಯಾವ ಅಂತೀರಿ? ಬೆಣ್ಣೆ ಹಣ್ಣಲ್ಲಿ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಅಂತ ಮಾತಾಡಿದ್ರೆ ಮೇಜರ್ ಆಗಿ ಸ್ಕ್ಯಾಬ್ ಅಂತ ಬರುತ್ತೆ, ಒಂದು ಚುಕ್ಕೆ ಇರುತ್ತೆ, ಗಜ್ಜಿ ರೋಗ ಎಲ್ಲರಿಗೂ ಗೊತ್ತಿರುತ್ತೆ, ಆ ಸ್ಕ್ಯಾಬ್ ಬರುತ್ತೆ, ಬೊಜ್ಜು ರೋಗ ಅಂತ ಏನ್ ಹೇಳ್ತೀವಿ, ಅದು ಗಜ್ಜಿ ರೋಗ ಅದು ಬರುತ್ತೆ ಜಾಸ್ತಿ, ಅಂದ್ರೆ ಒಂದ್ ರೀತಿ ನೋಡಿದ್ರೆ ವಿಕಾರವಾಗಿ ಕಾಣುತ್ತೆ ಅದೊಂದು. ಮತ್ತೆ ಆಂಥ್ರಾಕ್ನೋಸ್ ಅಂತ ಬರುತ್ತೆ, ಆಂಥ್ರಾಕ್ನೋಸ್ ಆಕ್ಚುಲಿ ಕೊಯ್ಲು ಆದ್ಮೇಲೆ ಜಾಸ್ತಿ ಬರೋದು, ಮೇಜರ್ ಆಗಿ ಸ್ಕ್ಯಾಬ್ ಬರುತ್ತೆ. ಈ ಸ್ಕ್ಯಾಬ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂದ್ರೆ, ಜನರಲ್ ಆಗಿ ಅದು ಜಾಸ್ತಿ ಗೊತ್ತಾಗೋದು ಸ್ವಲ್ಪ ದಪ್ಪ ಆದ್ಮೇಲೆ, ಆದ್ರೆ ನಾವು ಇನ್ಶಿಯಲಿನೇ ಅದಕ್ಕೆ ಸ್ಪ್ರೇ ಕೊಡ್ಬೇಕಾಗುತ್ತೆ, ಗೋಳಿ ಆಕಾರ ಸೈಜ್ ಇದ್ದಾಗ ಅದಕ್ಕೆ ಸ್ಪ್ರೇ ಕೊಡ್ಬೇಕಾಗುತ್ತೆ. ಶಿಲೀಂಧ್ರ ನಾಶಕಗಳಿದಾವೆ ಬಹಳಷ್ಟು, ಎಕ್ಸಾಕೋನೋಸಲ್ ಅಂತಿದೆ, ಪ್ರೊಪೆಕೋನೋಸಲ್ ಅಂತಿದೆ, ಇವು ಆಲ್ಟರ್ನೇಟ್ ಎರಡು ಸ್ಪ್ರೇ ಕೊಟ್ರೆ ಫುಲ್ ಕಂಪ್ಲೀಟ್ ಕಂಟ್ರೋಲ್ ಆಗುತ್ತೆ. ಇಲ್ಲ ಆರ್ಗ್ಯಾನಿಕ್ ಅಲ್ಲಿ ಹೋಗೋರು ಯಾರಾದ್ರೂ ಇದ್ರೆ ಅವರು ಬೋರ್ಡೋ ದ್ರಾವಣ ಸಿಂಪಡಣೆ ಸಹ ಮಾಡಬಹುದಾಗುತ್ತೆ. ಇದು ಮುಖ್ಯವಾಗಿ ಬರುವಂತ ರೋಗ ಒಂದು. ಇನ್ನೊಂದು ಕೊಳೆ ರೋಗ ಹೇಳ್ತಿದ್ದೆ, ಮುಖ್ಯ ಅದು ಕಂಟ್ರೋಲ್ ಮಾಡೋದು. ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಜಾಸ್ತಿನೂ ಆಗ್ತಿದೆ. ಈಗ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಚಟ್ಟಲಿಕ್ಕೆ ತೋಟಗಾರಿಕೆ ಆವರಣದಲ್ಲೂ ಮಾಡ್ತಿರ್ತೀವಿ, ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ. ಮುಂಚೆ ಬೇಸಿನ ತರ ಮಾಡಲೇಬಾರದು ಈ ಪ್ರದೇಶಗಳಲ್ಲಿ. ನಾವು ಜನರಲಿ ಹಣ್ಣಿನ ಗಿಡ ಆಗ್ಲಿ ಯಾವುದೇ ಗಿಡ ಆಗ್ಲಿ ಗುಂಡಿ ಮಾಡ್ಬಿಡ್ತೇವೆ, ಅದನ್ನ ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಇಲ್ಲಿ ನೀರು ಬಸ್ತೋಗ ರೀತಿಯಲ್ಲಿ ಮಾಡ್ಕೋಬೇಕು, ಆದಷ್ಟು ಈಗ ಹೈಟ್ ಮಾಡ್ಕೋಬೇಕು, ಬುಡಸುತ್ತ ಮಣ್ಣಿರ್ಬೇಕು. ಹೌದು, ನೀರು ಏನಾಗುತ್ತೆ, ನೀರು ಬಸ್ದೋಗುತ್ತೆ, ಆ ಕಾಯಿಲೆ ಬರೋದು 90% ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಎಷ್ಟು ಬೇಕೋ ಅಷ್ಟು ತೇವಾಂಶ ಇರಬೇಕೇ ಹೊರತು ಅತಿ ಹೆಚ್ಚು ತೇವಾಂಶ ಆಗಬಾರದು. ಅದು ಮುಖ್ಯವಾಗಿ ಸ್ವರ್ಗ ರೋಗಕ್ಕೂ ಕಾರಣ ಆಗುತ್ತೆ, ಕೊಳೆ ರೋಗನೂ ಆಗುತ್ತೆ, ಬೇರ್ಕೊಳೆ ರೋಗ ಖಂಡಿತ. ಇದೇ ಒಂದು ಮುಖ್ಯವಾದ ಕ್ರಮ ನಿಯಂತ್ರಣ ಮಾಡೋದಕ್ಕೆ. ಸಪೋಸ್ ಕೆಲವು ಸಿಂಪ್ಟಮ್ಸ್ ಕಾಣಿಸ್ಕೊಂತ ಅಂದ್ರೆ ಮೆಟಲಾಕ್ಸಿಲ್ ಅಂತ ಬರುತ್ತೆ, ಅದನ್ನ ಬೇಕಾದ್ರೆ 2 ಗ್ರಾಂ 1 ಲೀಟರ್ ಹಾಕಿ ಒಂದು ಡ್ರೆಂಚಿಂಗ್ ಕೊಡಬಹುದು, ಗಿಡ ಸುತ್ತ ಒಂದು ತೋಯಿಸ್ಬೇಕು, ಅದು ಒಯ್ಯೋದ್ರಿಂದ ಅದು ಕಂಟ್ರೋಲ್ಗೆ ಬರುತ್ತೆ. ಇನ್ನು ಕೀಟಗಳು, ಕೀಟಗಳೆಲ್ಲ ಅಂತ ಬಂದ್ರೆ ಅಂತ ಮೇಜರ್ ಕೀಟಗಳೇನಿಲ್ಲ, ಎದುರುವಂತ ಕೀಟಗಳಿಲ್ಲ, ಸಣ್ಣ ಪುಟ್ಟ ಲೀಫ್ ಮೈನರ್ ಬರುತ್ತೆ, ಮತ್ತೆ ಸ್ವಲ್ಪ ಲೀಫ್ ಇಟಿಂಗ್ ಕ್ಯಾಟರ್ಪಿಲರ್ಸ್ ಬರುತ್ತೆ, ಮತ್ತೆ ಬೋರರ್ಸ್ ಈಗೀಗ ಕೆಲವು ಸ್ಟಾರ್ಟ್ ಆಗಿದೆ. ಬೋರರ್ನೆಲ್ಲ ಸ್ವಲ್ಪ ಬುಡಿಸುತ್ತ ಜಾಗ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ರೆ ಅದೇನು ಅಷ್ಟೊಂದು ಮೇಜರ್ ತೊಂದರೆ ಇಲ್ಲ. ಮೇಜರ್ ಆಗಿ ಯಾವುದು ಕೀಟಗಳು ಕಂಡುಬರ್ತಿಲ್ಲ. ಅಷ್ಟೊಂದು ಕೊಯ್ಲಿನ ಹಂತವನ್ನ ಹೇಗೆ ನಿರ್ಧಾರ ಮಾಡೋದು ಅಂತೀರಿ? ನೋಡಿ, ಬೇರೆ ಬೆಳೆಗಳಲ್ಲಾದ್ರೆ ಬಹಳ ಈಸಿ, ಬಣ್ಣ ತಿರುಗುತ್ತೆ, ಇಲ್ಲ ಒಂದೋ ಎರಡು ಹಣ್ಣು ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಣ್ಣೆ ಹಣ್ಣಲ್ಲಿ ವಿಶೇಷತೆ ಏನಂದ್ರೆ ನಾವು ಕೊಯ್ಯೋವರೆಗೂ ಅದು ಹಣ್ಣಾಗಲ್ಲ, ಅಂದ್ರೆ ಅಟ್ಲೀಸ್ಟ್ ಒಂದ್ ತಿಂಗಳು ಒಂದೂವರೆ ತಿಂಗಳು ನಾವು ಗಿಡದಲ್ಲೇ ಇಟ್ಕೋಬಹುದು. ಈಗ ಸಪೋಸ್ ಮಾರ್ಕೆಟ್ ಡಿಮ್ಯಾಂಡ್ ಇಲ್ಲ, ಒಂದ್ 15 ದಿವಸ ಲೇಟ್ ಮಾಡ ಅಂದ್ರೆ ಮಾಡಬಹುದು. ಈಗ ಬೇರೆ ಬೆಳೆಗಳ ಹಂಗಿಲ್ಲ, ಈಗ ಮಾವು ತಗೊಳ್ಳಿ ನೀವು, ಹಣ್ಣು ಬಂತು ಅಂದ್ರೆ ಇಮಿಡಿಯೇಟ್ ಹಾರ್ವೆಸ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ಬಿದೋಗುತ್ತೆ. ಅದೊಂದು ಇದು ವಿಶೇಷತೆ. ಇದು ಯಾವ ತಳಿ ಬೆಳೆಸಿದೀವಿ, ಅದರಲ್ಲಿ ಹೂ ಆದ್ಮೇಲೆ ಇಂದ ಕೊಯ್ಲಿಗೆ ಎಷ್ಟು ದಿನಕ್ಕೆ ಬರುತ್ತೆ ಅನ್ನೋದೊಂದು ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಯಾವಾಗ ಹೂ ಆಗಿತ್ತು, ಇಷ್ಟು ದಿವಸ ತಗೊಳತ್ತೆ ಅಂತ, ಮತ್ತೆ ಈ ತಳಿಯ ಗಾತ್ರ ಇಷ್ಟೇ ಬರೋದು ಅಂತ ಗೊತ್ತಾಗುತ್ತೆ. ಆ ಗಾತ್ರ ಅಟೈನ್ ಆದಾಗ ಅದ್ರ ಬೇಸಿಸ್ ಮೇಲೆ ನಾವು ಇದು ಮಾಡ್ಬೇಕಾಗುತ್ತೆ, ಕೊಯ್ಲು ಮಾಡ್ಕೋಬೇಕಾಗುತ್ತೆ. ಕೊಯ್ಲು ಆದ್ಮೇಲೆ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗತ್ತೆ? ಕೊಯ್ಲು ಆದ್ಮೇಲೆ ಒಂದು 6-8 ದಿವಸ 10 ದಿವಸ ಮ್ಯಾಕ್ಸಿಮಮ್ ಇರುತ್ತಷ್ಟೆ. ಕೊಯ್ಲು ಆದ ತಕ್ಷಣ ನಾವು ಎಲ್ಲಿಗೆ ಮಾರ್ಕೆಟ್ ಮಾಡ್ತೀವಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಅಲ್ಲಿಗೆ ಒಳ್ಳೆ ಗೋಣಿ ಚೀಲ ಅದರಲ್ಲಿ ಯೂಸ್ ಮಾಡೋದಕ್ಕಿಂತ ಈ ಕಾರ್ಡ್ಬೋರ್ಡ್ ಬಾಕ್ಸಸ್ ಬರ್ತವೆ, ಆ ಇದರಲ್ಲೆಲ್ಲ ಪ್ಯಾಕ್ ಮಾಡಿ ಕಳಿಸೋದ್ರಿಂದ ಸ್ವಲ್ಪ ಈ ಆಂಥ್ರಾಕ್ನಸ್ ರೋಗ ಮತ್ತೆ ಸ್ವಲ್ಪ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ. ಅಂದ್ರೆ ಒತ್ತಾಗಿಡಬಾರ್ದು. ಒತ್ತಾಗಿಟ್ರೆ ಅದು 5-10 ಕೆಜಿ ಬಾಕ್ಸ್ ಮಾಡಿ ಕಳಿಸೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಜಾಸ್ತಿ ಒತ್ತಾಗಿಟ್ರೆ ಅದು ಆಂಥ್ರಾಕ್ನೋಸ್ ಬರುತ್ತೆ, ಜಾಸ್ತಿ ಬರೋ ಚಾನ್ಸ್, ಅಂದ್ರೆ ಕೊಳತೋಗುತ್ತೆ ಹಣ್ಣುಗಳು, ಕಪ್ಪಾಗಿ ಆಂಥ್ರಾಕ್ನೋಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಕೊಯ್ಲು ಮಾಡುವಾಗ ತೊಟ್ಟು ಏನಾದ್ರು ಬಿಟ್ಟು ಕೊಯ್ಲು ಮಾಡ್ಬೇಕಾಗತ್ತೆ? ಜಸ್ಟ್ ಒಂದು 1/2 ಸೆಂಟಿಮೀಟರ್ ಅಷ್ಟು ತೊಟ್ಟು ಇಟ್ಟರೆ ಅನುಕೂಲ ಅನುಕೂಲ ಆಗುತ್ತೆ, ಇನ್ಫೆಕ್ಷನ್ ಫಾಸ್ಟ್ ಆಗೋದಿಲ್ಲ. ಒಂದ್ ವೇಳೆ ಸಂಗ್ರಹಣೆ ಮಾಡೋದಾದ್ರೆ ಹೇಗೆ ಮಾಡಬಹುದು ಅಂತೀರಿ? ಇತ್ತೀಚಿನ ದಿನಗಳಲ್ಲಿ ಬಲ್ಪ್ ಸ್ಟೋರೇಜ್ ಮಾಡಲಿಕ್ಕೆ ಅದ್ರ ಬಗ್ಗೆ ಸ್ಟಡಿ ಆಗ್ತಿದೆ, ಮತ್ತೆ ನಮ್ಮ IHR ನಲ್ಲಿ ಮೈನ್ ಸ್ಟೇಷನ್ ನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಡೆವಲಪ್ ಮಾಡಿದ್ದೇವೆ. ಚಟ್ನಿ ಮಾಡಿದ್ದೇವೆ, ಮತ್ತೆ ಬೆಡ್ ಸ್ಪ್ರೆಡ್ ಅಂತ ಚಾಕ್ಲೇಟ್ ಬೆಡ್ ಸ್ಪ್ರೆಡ್, ನಾರ್ಮಲ್ ಬೆಡ್ ಸ್ಪ್ರೆಡ್ ಮಾಡಿದ್ದೇವೆ, ಮತ್ತೆ ಪೌಡರ್ ಮಾಡೋ ವಿಧಾನ ಕೂಡ ಮಾಡಿದ್ದಾರೆ. ಲೈಸೆನ್ಸಿಂಗ್ ಕೂಡ ಲಭ್ಯ ಇದೆ. ಪಾತಕ್ತರು ರೈತರು ಆಗಿರ್ಬೋದು ಯಾರಾದ್ರೂ ಬೇಕಾದ್ರೆ ಆ ಟೆಕ್ನಾಲಜಿನ ಲೈಸೆನ್ಸಿಂಗ್ ಮಾಡಿಸ್ಕೊಂಡು ಅವರು ತರಬೇತಿ ಕೂಡ ಕೊಡ್ತಾರೆ ಅದ್ರ ಬಗ್ಗೆ. ತರಬೇತಿ ತಗೊಂಡು ಬೇಕಾದ್ರೆ ಅವರು ಕಮರ್ಷಿಯಲ್ ಆಗಿ ಮಾಡಿ ಸೇಲ್ ಸಹ ಮಾಡಬಹುದಾಗುತ್ತೆ. ಇನ್ನು ಇಳುವರಿ ಎಷ್ಟೆಷ್ಟು ಪಡಿಬಹುದು ಅಂತೇಳಿ? ಇಳುವರಿ ಅದೇ ನಾನು ಹೇಳ್ದಾಗೆ ಜನರಲಿ 8 ವರ್ಷ ಆದ್ಮೇಲೆ ಸರಾಸರಿ ಈಗ ತಳಿಗಳಲ್ಲೆಲ್ಲ 80-120 ಕೆಜಿ ವರೆಗೂ ಇಳುವರಿ ಪಡಿಬಹುದಾಗುತ್ತೆ. ಅಂದ್ರೆ ಈಗ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗಂತೀರ ಮುರಳಿದರ್ ಈ ಬೆಣ್ಣೆಹಣ್ಣಿನ ಒಂದು ಬೇಸಾಯ? ಈಗ ಪ್ರಸ್ತುತ ಪರಿಸ್ಥಿತಿ ನಾವು ಗಮನಿಸೋದಾರೆ ಲಾಭದಾಯಕ ಇದೆ. ಯಾಕಂದ್ರೆ ನೋಡಿ 80-120 ಕೆಜಿ ಪಡೆದಿದ್ದೇ ಆದ್ರೆ ಅವರೇಜ್ ಒಂದು 60 ರೂಪಾಯಿ ಅಂತಾನೆ ಇಟ್ಕೊಳ್ಳಿ, ಒಂದು ಕೆಜಿ 6,000 ರೂಪಾಯಿ ಒಂದು ಗಿಡದಿಂದ ನಾವು ಪಡಿಬಹುದಾಗುತ್ತೆ ಅವರೇಜ್. ನಾನು 100 ಕೆಜಿ × 60 ರೂಪಾಯಿ ಇನ್ನು ಜಾಸ್ತಿನೂ ಸಿಗ್ತಿದೆ. ಕೆಲವು ರೈತರು 100-120, ಅದೇ ನಾನು ಹೇಳಿದ್ನಲ್ಲ ಏಪ್ರಿಲ್ ಆ ಟೈಮಲ್ಲಿ ಬಂದ್ರೆ 120-160 ರೂಪಾಯಿ ಸಹ ಇರುತ್ತೆ. ಬಟ್ ಅವರೇಜ್ ಕಡಿಮೆನೆ ಇಟ್ಕೋಬೇಕು ಅವತ್ತು ರೈತರು. ಇದು ಫಾರ್ಮ್ ಗೇಟ್ ಪ್ರೈಸ್ ಅಂತ ಹೇಳಿದಾಗ ಈಗ ಮಾರ್ಕೆಟ್ ಅಲ್ಲಿ 400 ರೂಪಾಯಿ ಇರುತ್ತೆ, ನಾವು ಅದನ್ನ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬಾರ್ದು. ಈಗ ರೈತರಿಗೆ ಏನ್ ಸಿಗುತ್ತೋ ಆ ಇದರಲ್ಲಿ ನಾವು ಕಡಿಮೆ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 6,000 ರೂಪಾಯಿ ಒಂದು ಗಿಡದಿಂದ ಆರಾಮಾಗಿ ಸಿಕ್ಕೇ ಸಿಗುತ್ತೆ. ಖರ್ಚು ಒಂದ್ 2,000 ಅಷ್ಟು ಮಾಡೋದಿಲ್ಲ, 1,000 ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಮಾಡೋದು ಒಂದು 5,000 ರೂಪಾಯಿ ಅಷ್ಟು ಲಾಭ ಇರುತ್ತೆ. ಅಂದ್ರೆ ಒಂದ್ಸರಿ ಗಿಡ ಚೆನ್ನಾಗಾಯ್ತು ಅಂದ್ರೆ ನಿರ್ವಹಣೆ ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು. ಹೌದು ಹೌದು, ವರ್ಷ ವರ್ಷ ಸ್ವಲ್ಪ ಲೈಟ್ ಪ್ರೂನಿಂಗ್ ಮಾಡ್ಕೋಬೇಕಾಗುತ್ತೆ, ನಾವು ಗೊಬ್ಬರ ಕೊಡಬೇಕಾಗುತ್ತೆ, ಗೊಬ್ಬರ ಕೊಡಬೇಕಾಗುತ್ತೆ, ಔಷಧಿ. ಇಳುವರಿ ಬಂದಾದ್ಮೇಲೆ ಸ್ಕ್ಯಾಬ್ ಕಂಟ್ರೋಲ್ ಮಾಡ್ಲಿಕ್ಕೆ ವಿಲ್ಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕೇರ್ ಮಾಡಬೇಕು, ಇಷ್ಟು ಮಾಡಿದ್ದೆ ಆದ್ರೆ ಬೆಳೆಯಬಹುದಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೆಣ್ಣೆ ಹಣ್ಣಿನ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ BM ಮುರಳೀಧರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9005847283. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9005847283. ತುಂಬ ಸಂತೋಷ ಡಾಕ್ಟರ್ ಮುರಳೀಧರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಬೆಣ್ಣೆ ಹಣ್ಣಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಬೆಣ್ಣೆ ಹಣ್ಣಿನ ಬೇಸಾಯ ಕ್ರಮಗಳು ಈ ಕುರಿತು ಕೊಡಗು ಜಿಲ್ಲೆ ಚೆಟ್ಟಳ್ಳಿಯಲ್ಲಿರುವ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ BM ಮುರಳೀಧರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,100 ರೂಪಾಯಿಯಿಂದ 23,600 ರೂಪಾಯಿ, ಅರೇಬಿಕಾ ಚೆರಿ 12,500 ರೂಪಾಯಿಯಿಂದ 13,800 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 19,900 ರೂಪಾಯಿಯಿಂದ 20,500 ರೂಪಾಯಿ, ರೊಬಸ್ಟಾ ಚೆರಿ 11,800 ರೂಪಾಯಿಯಿಂದ 12,700 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಾಳೆ ಸಂಜೆ 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಮೂಲತ ಹಚ್ಚಿನಾಡು ಕಾರಳಾನ, ತಂಬುಕುತ್ತೀರ ಮಾದಪ್ಪ ಕಂಬು ಐಂಗಡ ಮೋವು ತಿಮ್ಮಯ್ಯ ಗಾಂಧಿ ಐಂಗ ತಾಂಡ 42 ಬಯದಿಲ್ ಇಂದು ಮರಣಪಟ್ಟಿತ್ತು. ತಂಬುಕುತ್ತೀರ ತಿಮ್ಮಯ್ಯ ಗಾಂಧಿ ಅಂಡ ಚಾವುದಡಿನ ಮಡಿಕೇರಿರ ಕರ್ಣಂಗೇರಿ ಸ್ವಂತ ಮನೆಯಲ್ಲಿ ಬೆಚ್ಚಿತ್ತು. ಆಖಿರಿ ಕಾರ್ಯ ನಾಳೆ ಪೊಲಕ 10 ಹಚ್ಚಿನಾಡಲು ಒಕ್ಕ ತೂಟಂಗಳತ್ತು ನಡಪ. ಅಮ್ಮತ್ತಿ ಒಂಟಿಯಂಗಡಿ ನಿವಾಸಿ ಬಿಡಿ ಕಾಂತಪ್ಪ ಪೂಜಾರಿ ಅವರ ಮಗಳು ಬಿಕೆ ಚಂದ್ರಾವತಿಯವರು ತಮ್ಮ 41 ವರ್ಷ ಪ್ರಾಯದಲ್ಲಿ ಇಂದು ನಿಧನ ಹೊಂದಿರುತ್ತಾರೆ. ಬಿಕೆ ಚಂದ್ರಾವತಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜುಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಸ್ವಾತಂತ್ರ್ಯ ಭಾರತದ ಸುರುಣ ಸೇನಾ ಮಹಾದಂಡನಾಯಕರಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪನವರ ಹುಟ್ಟುಹಬ್ಬನ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ಆಚರಣೆ ಮಾಡಿದು. ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಲ್ಲಿರುವ ಕಾರ್ಯಪ್ಪನವರ ಪ್ರತಿಮೆಗೆ ನಿವೃತ್ತ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ, ಜಿಲ್ಲಾಧಿಕಾರಿ ವೆಂಕಟರಾಜ ಸೇರಿದಂಗೆ ಜಿಲ್ಲೆನ ಗಣ್ಯರು, ಮಾಜಿ ಸೈನಿಕರು ಹೂಜಂಪೇಯಿಸಿ ಗೌರವ ನಮಸ್ಕಾರ ಮಾಡಿದು. ಜಿಲ್ಲೆನ ಪೊಲೀಸ್ ವಾದ್ಯ ತಂಡ ವೀರ ಸೇನಾನಿಗೆ ಗೌರವ ನಮನ ಒಪ್ಪಿಸಿದು. ಹಂಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರದ ಕಡೆಯಿಂದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪನವರ 126 ಹುಟ್ಟುಹಬ್ಬ ಆಚರಣೆ ಮಾಡಿದು. ಕಾರ್ಯಕ್ರಮದಲ್ಲಿ ಪದವಿಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ಸೇರಿದಂಗೆ ವಿದ್ಯಾರ್ಥಿಗ, ಉಪನ್ಯಾಸಕರು, ಪ್ರಾಂಶುಪಾಲರು ಹಾಜರಿದ್ದು. ಮಾದಾಪುರ ಹೋಬಳಿಯಲ್ಲಿ ಸರ್ಕಾರದಿಂದ ವಿಶೇಷ ಅನುದಾನ 44 ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳನ್ನ ಶುರು ಮಾಡುವೆ ಅಂತ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡನವು ಹೇಳಿಯಳು. ಮಾದಾಪುರ ಜಂಬೂರು ಬಾಣೆ ಇಗ್ಗೋಡ್ಲು ಆಶ್ರಯ ಕಾಲೋನಿ ಸಂಪರ್ಕ ಮಾರ್ಗಕ್ಕೆ ಶಾಸಕರ ನಿಧಿಯಿಂದ 10 ರೂಪಾಯಿನ ಯೋಜನೆಗೆ ಭೂಮಿ ಪೂಜೆ ಮಾಡಿ ಮಾತಾಡಿದ ಅವು, ಮುಖ್ಯಮಂತ್ರಿಗ ಕ್ಷೇತ್ರದ ಅಭಿವೃದ್ಧಿಗೆ 19 ರೂಪಾಯಿ ಬಿಡುಗಡೆ ಮಾಡಿದ್ದು, ಜನರ ಆಸೆ ಬೇಡಿಕೆಗಳನ್ನ ಈಡೇರಿಸುವುದು ನಮ್ಮ ಗುರಿ, ಜನರ ಬೇಡಿಕೆಗಳನ್ನ ಒಂದೊಂದಾಗಿ ಅಭಿವೃದ್ಧಿ ಕಾರ್ಯನ ನಡೆಸುವೆ ಅಂತ ಹೇಳಿದು. ಮಡಿಕೇರಿ ತಾಲೂಕು ಜಾನಪದ ಪರಿಷತ್ನ ಕಡೆಯಿಂದ ನಾಳ್ದು 30 ಹಿಂಬತ್ತು 6:30 ಮಡಿಕೇರಿನ ಗಾಂಧಿ ಭವನದಲ್ಲಿ ಗಾಂಧಿ ನಮನ ಕಾರ್ಯಕ್ರಮ ಏರ್ಪಾಡಾವುಟು. ಕೊಡಗು ಜಿಲ್ಲೆನ ಜಾನಪದ ಪರಿಷತ್ನ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆನ ಕೂಡುಕೂಟಲಿ ಮಡಿಕೇರಿನ ಹಾಡುಗಾರರು ಹಾಡುಗಾರ್ತಿಗ ಗಾಂಧೀಜಿಯವರ ನೆನಪಲ್ಲಿ ಹಾಡಿನ ಮೂಲಕ ಗೌರವ ಒಪ್ಪಿಸುವೆ. ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಬಿಜಿ ಅನಂತಶಯನ ಸೇರಿದಂಗೆ 20 ಹಾಡುಗಾರರು, ಗಣ್ಯರು ಗಾನಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ಅಂತ ಗೊತ್ತಾವುಟು. ಕಾಫಿ ಮಂಡಳಿ ಮತ್ತು ಎನ್ಎಲ್ಎಂ ಕಡೆಯಿಂದ ಕರ್ನಾಟಕದಲ್ಲಿ 2500 ಕಾಫಿ ಕೆಫೆ ಸ್ಥಾಪನೆ ಯೋಜನೆ ಮಾಡಿದ್ದು, ಹೆಣ್ಣು ಮಕ್ಕಳನ್ನ ಕಾಫಿ ಉದ್ಯಮದಲ್ಲಿ ಸೇರಿಕಂಬಂಗೆ ಮಾಡುವ ಮುಖಾಂತರ ಅವಕ್ಕೆ ಸೂಕ್ತ ಉದ್ಯೋಗಾವಕಾಶ ಮತ್ತು